ರಾಜ್ಯದಲ್ಲಿ ಈಗಾಗಲೇ 8729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ. ಬನ್ನಿ, ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅವ್ವಾ, ಪಾಪ ಬೆನ್ನಾಕೆ ಸಣ್ಣ ಸಣ್ಣ ಕೆಂಪ್ ಕೂಡ್ಲೆ ಬಂದೈತೆ. ಮಗಿಗ ಅಮ್ಮ ಬಂದಿದೆ ಕಣವ, ಮಾರಿಗುಡಿಗ್ ಹೋಗಿ ಪೂಜೆ ಮಾಡ್ಸವ್ ನಡಿ. ಎಲೆಗೊಂಟಿದೀರಾ ಅಮ್ಮ ಮಗಳು? ಮಗುಗೆ ಅಮ್ಮ ಬಂದಿದೆ ಆಸಕ, ಮಾರಿಗುಡಿಗ್ ಹೋಗಿ ಮೊಸರಾಕ್ ಬರ್ತೀವಿ. ನೀವು ಮೊದ್ಲು ಹೋಗ್ಬೇಕಾಗಿರೋದು ಆಸ್ಪತ್ರೆಗೆ. ನಿನ್ ಮಗುಗೆ ದಡರ ರುಬೆಲ್ಲ ಲಸಿಕೆ ಹಾಕ್ಸಿದ್ಯೇನವ? ಹಳ್ಳಿಗ್ ಹೋಗಿದ್ವಾ ಜಾತ್ರೆಗೆ? ಮರ್ತ ಹೋಯ್ತ್ ನೋಡು. ಮಕ್ಕಳಿಗೆ 9 ತಿಂಗಳು ಮತ್ತೆ 1.5 ವರ್ಷಕ್ಕೆ ತಪ್ಪದೆ ದಡರ ರುಬೆಲ್ಲ ಲಸಿಕೆ ಹಾಕಿಸ್ಬೇಕು ಕಣವ. ಇಲ್ದಿದ್ರೆ ನೆಗಡಿ ಜ್ವರ ಬಂದು ಮೈ ಮೇಲೆಲ್ಲ ಕೆಂಪ್ ದದ್ದಾಗೋಯ್ತದೆ. ಈಗ್ಲೂ ತಡವಾಗಿಲ್ಲ ಕಣವ, ಮೊದ್ಲು ಆಸ್ಪತ್ರೆಗೆ ಹೋಗಿ. ಜ್ವರ ಸಂಪೂರ್ಣ ಕಡಿಮೆ ಆದ್ಮ್ಯಾಕೆ ತಪ್ಪದೆ ದಡಾರ ರುಬೆಲ್ಲ ಲಸಿಕೆ ಹಾಕ್ಸಿ. ನಿರ್ಲಕ್ಷ್ಯ ಮಾಡಿದ್ರೆ ನ್ಯೂಮೋನಿಯಾ ಆಗೋಯ್ತದೆ ಜೋಪಾನ. ನನ್ ಮಾತ್ ನೆನ್ಪಿಟ್ಕೊಳವ. ದಡಾರ ರುಬೆಲ್ಲ ಸಾಂಕ್ರಾಮಿಕ ರೋಗವಾಗಿದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ದಡಾರ ರುಬೆಲ್ಲ ಲಸಿಕೆ ಹಾಕಿಸದ ಮಕ್ಕಳಲ್ಲಿ ಗಾಳಿ ಮೂಲಕ ಬಹುಬೇಗ ಹರಡುತ್ತದೆ. ಕಾಯಿಲೆಯ ತೀವ್ರತೆ ಹೆಚ್ಚಾಗಿರುತ್ತದೆ. ನಿರ್ಲಕ್ಷ್ಯ ಮಾಡದಿರಿ. ನಿಮ್ಮ ಮಕ್ಕಳಿಗೆ ಇಂದೇ ದಡಾರ ರುಬೆಲ್ಲ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ? ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕೇಳಿ. ಕಾರ್ಯಕ್ರಮ ವೇಗಿಲೆ ಮಿಡಿತ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಚೈತನ್ಯ ಅಂತ. ನಾನು ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾವು ಅಡಿಕೆ ತೋಟದಲ್ಲಿ ಅಂತರ್ ಬೆಳೆಯಾಗಿ ಕೋಕೋ ವಿಚಾರವಾಗಿ ನಾವು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಕೋಕೋ ಬೆಳೆ ವಿಶ್ವದಲ್ಲೇ ಬಳಸುವ ಮುಖ್ಯ ಪೇಯಗಳಲ್ಲಿ ಒಂದು 3ನೇ ಸ್ಥಾನವನ್ನು ಪಡೆದಿದೆ. ಇದು ದಕ್ಷಿಣ ಅಮೆರಿಕದ ಅಮೆಜಾನ್ ಪ್ರಾಂತ್ಯದ ಕೋಕೋ ಬೆಳೆ 1970 ನಂತರ ಭಾರತದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ವಿಸ್ತೀರ್ಣಗೊಳ್ತಾ ಬರ್ತಾ ಇದೆ. ನೆರಳನ್ನು ಬಯಸುವಂತ ಕೋಕೋ ಗಿಡಗಳು ಅಡಿಕೆ ಮತ್ತು ತೆಂಗು ತೋಟಗಳಲ್ಲಿ ಅಂತರ್ ಬೆಳೆಯಾಗಿ ಇದನ್ನ ಬೆಳೆಸುವಂತದ್ದು ಬಹಳ ಸೂಕ್ತವಾಗ್ತದೆ. ಕೋಕೋ ಬೆಳೆಯಲ್ಲಿ 2 ತಳಿಗಳನ್ನ ನಾವು ಮುಖ್ಯವಾಗಿ ನೋಡಬಹುದು. ಒಂದು ಫಾರೆಸ್ಟ್ರೋ, ಮತ್ತೊಂದು ಕ್ರಿಯೋಲೋ ಅನ್ನೋ ತಳಿಗಳು. ಫಾರೆಸ್ಟ್ರೋ ಅನ್ನೋ ತಳಿ ಇದು ಹಳದಿ ಬಣ್ಣದ ಕಾಯಿಗಳನ್ನ ಬಿಡುವಂತದ್ದು. ಇದು ದಕ್ಷಿಣ ಭಾರತದ ಹವಗುಣಕ್ಕೆ ಬಹಳ ಚೆನ್ನಾಗಿ ಹೊಂದಿಕೊಂಡಿರುವಂತಹ ತಳಿಯಾಗಿದೆ. ಅದೇ ರೀತಿ ಈ ಕಡು ಕೆಂಪು ಬಣ್ಣದ ಕಾಯಿಗಳನ್ನ ಬಿಡುವಂತಹ ತಳಿಯನ್ನ ನಾವು ಕ್ರಿಯಾಲೋ ಎಂದು ಕರಿತೇವೆ. ಫಾರೆಸ್ಟ್ರೋಗೆ ಹೋಲಿಸಿದಾಗ ಈ ಒಂದು ತಳಿ ಏನಿದೆ ಕ್ರಿಯಾಲೋ ತಳಿ, ಅದು ಸ್ವಲ್ಪ ಇಳುವರಿಯೂ ಕೂಡ ಕಡಿಮೆ ಇದೆ, ಮತ್ತೆ ರೋಗ ನಿರೋಧತೆ ಕೂಡ ಕಡಿಮೆ ಇರುವಂತದನ್ನು ನಾವು ಕಂಡುಕೊಳ್ತೇವೆ. ಈ ಕೋಕೋ ಬೆಳೆಯಲ್ಲಿ ಉತ್ತಮವಾದಂತಹ ಸಂಕರಣ ತಳಿಗಳನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ವಿಟ್ಲದಲ್ಲಿರುವ ಕೇಂದ್ರೀಯ ಪ್ಲಾಂಟೇಷನ್ ಬೆಳೆಗಳ ಸಂಶೋಧನಾ ಕೇಂದ್ರದಲ್ಲಿ ಉತ್ಪಾದಿಸಿ ಈ ರೈತರಿಗೆ ಒದಗಿಸುವಂತದನ್ನ ನಾವು ಕಾಣಬಹುದು. ಈ ಕೋಕೋ ಗಿಡಗಳನ್ನ ಅಡಿಕೆ ತೋಟದಲ್ಲಿ 2 ಅಡಿಕೆ ಗಿಡಗಳ ಮಧ್ಯ 18 ಮತ್ತು 9 ಅಂತರದಲ್ಲಿ ನಾಟಿ ಮಾಡುವುದನ್ನ ನಾವು ಶಿಫಾರಸು ಮಾಡಿರುತ್ತೇವೆ. ಕೋಕೋ ಗಿಡಗಳಿಗೆ ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ಪ್ರಮಾಣದ ನೀರಿನ ಅವಶ್ಯಕತೆ ಇರುತ್ತದೆ. ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ ಮುಖಾಂತರ ಗಿಡಗಳಿಗೆ ನೀರನ್ನ ನಾವು ಒದಗಿಸಲಿಕ್ಕೆ ಬಹಳ ಸೂಕ್ತವಾಗಿರುತ್ತದೆ. ಈ ಕೋಕೋ ಬೇಸಾಯದಲ್ಲಿ ಪ್ರತಿ ಹಂತದಲ್ಲೂ ಗಿಡದ ರಂಬೆಗಳನ್ನು ಸವರುವುದು ಬಹಳ ಮುಖ್ಯವಾದಂತಹ ಒಂದು ಕಾರ್ಯಚಟುವಟಿಕೆಯಾಗಿದೆ. ಗಿಡ ನಾಟಿ ಮಾಡಿದ ನಂತರ ನೇರವಾಗಿ ಬೆಳೆಯುವ ಮುಖ್ಯ ಕಾಂಡವನ್ನು ಸರಿಸುಮಾರು 1.5 ಮೀಟರ್ನಷ್ಟು ಎತ್ತರಕ್ಕೆ ಬೆಳೆಸಬೇಕು. ಹಾಗೂ ಸರಿಸುಮಾರು 1 ಮೀಟರ್ ಎತ್ತರಕ್ಕೆ ಬೆಳೆಯುವಂತಹ ಮುಖ್ಯ ಕಾಂಡದಲ್ಲಿ 4-5 ರಂಬೆಗಳು ಫ್ಯಾನ್ ಆಕಾರದಲ್ಲಿ ಹೊರಡುವುದು, ಆ ಭಾಗವನ್ನು ನಾವು ಜಾರ್ಕೆಟ್ ಎಂದು ಕರಿತೇವೆ. ಈ ರೀತಿ ಕೋಕೋ ಗಿಡವನ್ನು ನಾವು 2 ಸವರಿ ಆ ಗಿಡಗಳನ್ನ ನಾವು ಸಂರಕ್ಷಿಸಬೇಕಾಗ್ತದೆ. ಇನ್ನು ಅಡಿಕೆ ತೋಟದಲ್ಲಿ ಅಂತರ್ ಗಿಡಗಳನ್ನು ಕೋಕೋ ಆಗಿ ಬೆಳೆದಾಗ ಅದರಿಂದ ಆಗುವಂತ ಅನುಕೂಲತೆಗಳನ್ನ ನಾವು ನೋಡಿದಾಗ ಸಾಕಷ್ಟು ಎಲೆಗಳು ಪ್ರತಿ ವರ್ಷ ಉದುರಿ ನೆಲಕ್ಕೆ ಸೇರ್ತದೆ. ಅದರಿಂದ ಮಣ್ಣಿನ ಮೇಲ್ಮೈಯಲ್ಲಿ ಒಂದು ಹೊದಿಕೆಯ ರೂಪದಲ್ಲಿ ಕೆಲಸ ಮಾಡ್ತದೆ. ಹಾಗಾಗಿ ಮಣ್ಣಿನ ಒಂದು ಸಂರಕ್ಷಣೆ ಆಗುವುದು, ಸವಕಳಿಯನ್ನು ತಡೆಗಟ್ಟುವುದು ಹಾಗೂ ಕಳೆಗಳು ಬರೆದಿದ್ದ ಹಾಗೆ ಸಾಕಷ್ಟು ನೋಡಬಹುದಂತ ಸನ್ನಿವೇಶ ಆಗಿರುತ್ತೆ. ಕೋಕೋ ಗಿಡಗಳನ್ನು ಅಡಿಕೆ ತೋಟದಲ್ಲಿ ಅಂತರ್ ಬೆಳೆಯಾಗಿ ಬೆಳೆಯುವುದರಿಂದ ಅಡಿಕೆಯಲ್ಲಿ ಇಳುವರಿ ಕೂಡ ಹೆಚ್ಚಾಗಿರುವುದನ್ನು ನಾವು ಕಂಡುಕೊಂಡಿದ್ದೇವೆ. ಯಾಕಂದ್ರೆ ಒಂದು ನಾನು ಮೊದಲೇ ಹೇಳಿದ ಹಾಗೆ ಈ ಸಾವಯವ ವಸ್ತುಗಳು ಮಣ್ಣಿಗೆ ಸೇರ್ತಾ ಹೋದಾಗ ಮಣ್ಣಿನ ಫಲವತ್ತತೆ ಹೆಚ್ಚಿರುವಂಥದ್ದು, ಈ ಮಣ್ಣಿನ ಫಲವತ್ತತೆ ಜೊತೆಗೆ ಸೂಕ್ಷ್ಮ ಜೀವಿಗಳ ಒಂದು ಪಾತ್ರ ಕೂಡ ಹೆಚ್ಚಿರುವಂಥದ್ದು. ಅಂದ್ರೆ ಅಲ್ಲಿ ನಿರ್ದಿಷ್ಟವಾದಂತಹ ಒಂದು ವಾತಾವರಣ ಏನ್ ಸೃಷ್ಟಿಯಾಗಿದೆ ಅದು ಸೂಕ್ಷ್ಮ ಜೀವಾಣುಗಳ ಬೆಳವಣಿಗೆ ಕೂಡ ಹೆಚ್ಚಾಗಿರುವುದನ್ನ ನಾವು ಈ ರೀತಿ ಕೋಕೋ ಬೆಳೆದಂತ ತೋಟದಲ್ಲಿ ಕಂಡುಕೊಂಡಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ಇಷ್ಟೆಲ್ಲ ಅನುಕೂಲ ಇರುವಂತಹ ಕೋಕೋ ಗಿಡಗಳನ್ನ ನಾವು ಅಂತರ್ಬೆಳೆಯಾಗಿ ಬೆಳೆದಾಗ ನಮಗೆ ಆದಾಯ ಕೂಡ ಹೆಚ್ಚಿಸ್ತದೆ. ಒಂದು ನಮ್ಮ ಅಡಿಕೆಯ ಇಳುವರಿ ಹೆಚ್ಚಿಸುವುದರಿಂದ ಆದಾಯ ಕೂಡ ಹೆಚ್ಚಿಸ್ತದೆ. ಅದೇ ರೀತಿ ಈ ಕೋಕೋ ಗಿಡಗಳಿಂದ ಬರುವಂತ ಕೋಕೋ ಕಾಯಿಗಳನ್ನ ನಾವು ಮಾರಾಟ ಮಾಡಿದಾಗ ನಮಗೆ ಆದಾಯ ಕೂಡ ಹೆಚ್ಚಿಸ್ತದೆ. ಸೊ ಇನ್ನೊಂದು ಅನುಕೂಲ ಅಂತ ಅಂದ್ರೆ ಹೈನುಗಾರಿಕೆ ಮಾಡುವವರಿಗೆ ಈ ಕೋಕೋ ಗಿಡಗಳನ್ನ ಸವರುವುದರಿಂದ ದೊರಕುವಂತ ಎಲೆಗಳನ್ನ ಅದನ್ನ ದನಗಳಿಗೆ ಮೇವಾಗಿ ಬಳಸಲಿಕ್ಕೆ ಆಗ್ತದೆ. ಅದೇ ರೀತಿ ಕಾಯಿಗಳನ್ನ ನಾವು ಒಡೆದಾಗ ಮೇಲೆ ಬರುವಂತ ಏನು ಸಿಪ್ಪೆ ಇರುತ್ತೆ ಅದನ್ನ ಕೂಡ ನಾವು ಹೈನುಗಾರಿಕೆಗೆ ಮೇವಾಗಿ ಬಳಸಲಿಕ್ಕೆ ಆಗ್ತದೆ. ಸೊ ಹೆಚ್ಚಿನ ಮಾಹಿತಿಗೆ ನನ್ನ ಫೋನ್ ನಂಬರ್ ಆದಂತ 9480458083. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಕೇಳಿ ಕೃಷಿ ಹಾಗೂ ಹಣ್ಣಿನ ವ್ಯಾಪಾರದಲ್ಲಿನ ಅನುಭವಗಳು. ಈ ಕುರಿತು ಚಳ್ಳಕೆರೆ ತಾಲೂಕು ದೇವರ ಮರಿಕುಂಟೆ ಗ್ರಾಮದ ಕೃಷಿಕ ಟಿ ಓಬಳೀಶ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ದೇವರ ಮರಿಕುಂಟೆ ಗ್ರಾಮದ ಕೃಷಿಕರಾದ ಟಿ ಓಬಳೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೃಷಿ ಜೊತೆಗೆ ಹಣ್ಣಿನ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಅವರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ಓಬಳೇಶ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತಕ್ಕೂ ನಮಸ್ಕಾರ. ನಮಸ್ಕಾರ ಸರ್. ಓಬಳೇಶ್ ಅವರೇ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ಸರ್, ನಾವು ನಮ್ಮಪ್ಪ ನಮ್ಮವರೆಲ್ಲ ಮೊದಲಿಂದ ಮಾಡ್ಕೊಂಡು ಬಂದಿದ್ರು. ನಾವು ಈಗ ನಮಗೆ ಒಂದು 15-20 ವರ್ಷ ಅನುಭವ ಸರ್. ಅನುಭವ. ವಿದ್ಯಾಭ್ಯಾಸ ಮಾಡಲಿಲ್ಲ ಸರ್? ವಿದ್ಯಾಭ್ಯಾಸ ಒಂದು SSLC ಆಗೈತೆ ಅಷ್ಟೇ ಸರ್. ಮುಂದಕ್ಕೆ ಯಾಕೆ ಓದಲಿಲ್ಲ? ಮುಂದಕ್ಕೆ ಬಡತನ, ಓದ್ಸಕ್ಕಾಗಲಿಲ್ಲ, ತಂದೆ ತಾಯಿಗಳಿಗೆ ಮಳೆ ಬೆಳೆ ಇಲ್ಲ, ಹಂಗಾಗ್ಬಿಟ್ಟು ಅವ್ರ ಜೀವನ ಮಾಡೋದೇ ಕಷ್ಟ. ಒಳ್ಳೆ ವಿದ್ಯಾಭ್ಯಾಸ ಇತ್ತು ನಮಗೆ, ಆದರೂ ಕೂಡ ತಂದೆ ತಾಯಿಗೆ ಫಸ್ಟ್ ಇದಾಗಲಿಲ್ಲ, ಹಂಗಾಗಿ ನಾವು ಇಂಪ್ರೂವ್ಮೆಂಟ್ ಆಗೋಕ್ಕಾಗಲಿಲ್ಲ. ಹಂಗಾಗ್ಬಿಟ್ಟು ರೈತರು ಬದುಕೇ ಮಾಡ್ಕೊಂಡು ಕೂಲಿ ನಾಲಿ ಹೊಡ್ಕೊಂಡು ಜೀವನ ಮಾಡ್ಕೊಂಡು ಬಂದ್ವಿ. ಈ ಮಟ್ಟಕ್ಕೆ ನಮ್ಮನ್ನ ನಮ್ಮ ತಂದೆಯವರು ಬೆಳೆಸಿದ್ದಾರೆ ಅಷ್ಟೇ. ಸ್ವಲ್ಪ ಮಟ್ಟಿಗೆ ಓದಿದ್ವಿ ಸರ್. ಈ SSLC ಮುಗಿದ ನಂತರ ಈ ಕೃಷಿ ಬದುಕಿಗೆ ಬಂದ್ವಿ ಅಂತಂದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಸರ್, ಕೃಷಿ ಬದುಕು ಲಾಭದಾಯಕ ಅಂತೇನಿಲ್ಲ, ಒಳ್ಳೆ ಮಳೆ ಬೆಳೆ ಬಂದ್ರೆ ಲಾಭದಾಯಕನೇ, ಕೃಷಿನಲ್ಲಿ ಒಳ್ಳೆ ಇದೆ ಸರ್. ನಮ್ದು ಚಳ್ಳಕೆರೆ ತಾಲೂಕು ದೇವ್ರ ಮರ್ಕೊಂಡೆ, ಯಾವತ್ತು ಮಳೆ ಕಡಿಮೆ ಅಲ್ಲಿ, ಯಾವುದೋ ಒಂದು ವರ್ಷ ಬರುತ್ತೆ, ಬಂದ್ರೆ ಜೋರ ಬರುತ್ತೆ, ಬರಲಿಲ್ಲ ಅಂದ್ರೆ ಬರೋದೇ ಇಲ್ಲ ಮಳೆ. ಹಂಗಾಗ್ಬಿಟ್ಟು ಅದನ್ನ ನಂಬಿಕೊಂಡು ಜೀವನ ಮಾಡಕ್ ಆಗೋದಿಲ್ಲ ಸರ್. ಹಂಗಾಗಿ ರೈತರಿಗೆ ಸಿಟಿ ಎತ್ತರ ಇದೆ, ಕೂಲಿ ನಾಲಿ ಮಾಡ್ಕೊಂಡು ಹೆಂಗ ಜೀವನ ಮಾಡ್ಕೊಂಡು ಇದು ಮಾಡ್ತೀವಿ ಸರ್. ಜಮೀನು ಎಷ್ಟು ಎಕರೆ ಇದೆ ಸರ್? ಜಮೀನು ನಮ್ಮ ತಂದೆಗಿರೋದು ನಮ್ಮ ತಾತಂದು 2 ಎಕರೆ ಆಸ್ತಿ. ನೀರಾವರಿನ ಕುಷ್ಕಿ ಜಮೀನು ಸರ್? ಕುಷ್ಕಿ ಜಮೀನು. ಕುಷ್ಕಿ ಜಮೀನು. ಏನೇನು ಬೆಳೆಗಳು ಬೆಳೀತೀರ ಸರ್? ಸಜ್ಜೆ, ಶೇಂಗಾ, ನವಣೆ, ಮತ್ತೆ ರಾಗಿನೂ ಬೆಳಿಬೋದು ಸರ್. ಆದ್ರೂ ಕೂಡ ಮಳೆ ಗ್ಯಾರಂಟಿ ಇಲ್ಲ, ರಾಗಿನೂ ಬೆಳಿಬೋದು, ಬಂದ್ರೆ ಬರುತ್ತೆ ಸರ್. ರಾಗಿ ಬೆಳೆಯಕ್ಕಾಗಲ್ಲ, ಸಜ್ಜೆ, ನವಣೆ, ರಾಗಿ, ಹುರುಳಿ ಎಲ್ಲ ಬೆಳಿತೀವಿ ಸರ್. ಈ ವರ್ಷ ಹೆಂಗ್ ಬಂದ್ ಬೆಳೆ ಸರ್? ಈ ವರ್ಷ ಒಳ್ಳೆ ಚೆನ್ನಾಗಿ ಬಂತು ಸರ್, ಆದ್ರೆ ಈ ವರ್ಷ ಮಳೆ ಜಾಸ್ತಿ ಬಂದ್ಬಿಟ್ಟು ಎಲ್ಲಾ ಪ್ರಾಬ್ಲಮ್ ಆಗೋಗ್ಬಿಡಿ ಸರ್. ಅಂದ್ರೆ ಮಳೆ ಜಾಸ್ತಿ ಆಗಿ ಇಳುವರಿ ಬರಲಿಲ್ಲ. ಕೆಲವರಿಗೆ ಇಳುವರಿ ಚೆನ್ನಾಗಿ ಬಂದಿದೆ ಸರ್, ಕೆಲವರಿಗೆ ಇಳುವರಿ ಬಂದಿಲ್ಲ. ಅವೆಲ್ಲ ಟೈಮಿಂಗ್ಸ್ ಇರ್ತದೆ ಸರ್, ಯಾವ ಕಾಲದಲ್ಲಿ ಏನನ್ನ ಮಾಡಬೇಕು ಅಂತ ಈ ರೈತರಿಗೆ ಗೊತ್ತಾಗೋದಿಲ್ಲ. ಒಂದೊಂದ್ಸಾರಿ ಗೊತ್ತಿರೋರಿಗೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ, ಯಾವ ಟೈಮ್ನಾಗ ಹಾಕಿದ್ರೆ ಯಾವ ಬೆಳೆ ಬರುತ್ತೆ ಏನ್ ಕತೆ ಅಂತ. ಹಂಗಾಗಿ ಈ ಯಾರೋ ಒಬ್ರು ಬಿತ್ತಿದಾರೆ ಅಂತಂದ್ರೆ ನಾವು ಹೋಗಿ ಬಿತ್ತದು, ಇನ್ನೊಬ್ರು ಯಾರು ಅಲ್ಲಿ ಪಕ್ಕದಲ್ಲಿ ಬಿತ್ತಿದ್ರೆ ನಾವು ಹೋಗಿ ಬಿತ್ತದು, ಆ ತರ. ಅವಕ್ಕೆಲ್ಲ ಟೈಮ್ ಇರುತ್ತೆ ಸರ್, ಟೈಮ್ ಪ್ರಕಾರ ಮಾಡಿದ್ರೆ ಒಳ್ಳೆ ಇಳುವರಿ ಇರುತ್ತೆ, ಒಳ್ಳೆ ಇದನ್ನು ಇರುತ್ತೆ. ಈ ವರ್ಷ ಏನ್ ಬೆಳೆ ಇಟ್ಟಿದ್ರಿ ಸರ್? ಶೇಂಗಾ ಇಟ್ಟಿದ್ವಿ. ಶೇಂಗಾ ಇಟ್ಟಿದ್ವಿ. ಹೆಂಗ್ ಬಂತು ಇಳುವರಿ ಸರ್? ಲಾಸ್ಟ್ ಟೈಮ್ ಹಾಕಿದ್ವಿ ನಾವು, ಸ್ವಲ್ಪ ಕಡಿಮೆನೆ ಬಂತು, ಜಾಸ್ತಿ ಏನಿಲ್ಲ. ಈಗ ನಮ್ ಚಿಕ್ಕಪ್ಪ ದೊಡ್ಡಬ್ಬರಿಗೆಲ್ಲ ಒಳ್ಳೆ ಇಳುವರಿ ಬಂದೈತೆ, ಒಳ್ಳೆ ಚೆನ್ನಾಗಿ ಐತೆ. ನಮ್ ಸ್ವಲ್ಪ ಕಡಿಮೆ ಆಯ್ತು ಸರ್. ಈ ಸರಿ ಕಡಿಮೆ ಆಯ್ತು. ಹೌದು. ಈ ತರ ಕಡಿಮೆ ಆದಾಗ ಬೆಳೆ ವಿಮೆ ಮಾಡಿಸ್ಬೇಕು, ಇನ್ಸೂರೆನ್ಸ್ ಮಾಡಿಸ್ಬೇಕು, ಅವಾಗ ವಿಮೆ ಬರುತ್ತೆ ಅಂತ ಹೇಳ್ತಾರೆ. ಈ ತರ ನೀವೇನು ವಿಮೆ ಮಾಡಿಸಿರಲ್ಲ ಸರ್? ಬೆಳೆ ವಿಮೆ ಮಾಡಿಸಿದ್ವಿ ಸರ್, ಬಂದಿದೆ. ಮೋದಿ ಕಡೆಯಿಂದ ಅಮೌಂಟ್ನು ಹಾಕಿದ್ದಾರೆ, 1 ಎಕರೆಗೆ ಇಷ್ಟಂತ ಇರುತ್ತೆ ಸರ್. ಅದನ್ನ ನಮಗೆ ನಮ್ಮ ನೇರವಾಗಿ ನಮ್ಮ ಅಪ್ಪಾಜಿ ಅಕೌಂಟ್ಗೆ ಹೋಗುತ್ತೆ. ಹಂಗಾಗ್ಬಿಟ್ಟು ಮಾಡ್ತೀವಿ ಸರ್. ಈ ಕೃಷಿ ಜೊತೆಗೆ ಹಣ್ಣಿನ ವ್ಯಾಪಾರ ಮಾಡ್ತೀವಿ ಅಂತಂದ್ರೆ, ಹಣ್ಣಿನ ವ್ಯಾಪಾರ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಹಣ್ಣಿನ ವ್ಯಾಪಾರ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತಂದ್ರೆ, ಮೊದಲು ನಮ್ಮ ತಾಯಿ ವ್ಯಾಪಾರ ಮಾಡ್ತಾ ಇತ್ತು, ತರಕಾರಿ ವ್ಯಾಪಾರ ಮಾಡ್ತಾ ಇದ್ರು. ಹಂಗಾಗಿ ನಾವು ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಕೊಟ್ವಿ. ಮತ್ತೆ ನಮ್ಮ ತಾಯಿ ಜೊತೆ ಹೋಗೋದು ಬರೋದು ಮಾಡ್ಕೊಂಡು ಬಿಸ್ನೆಸ್ ನಮ್ಮ ತಾಯಿ ಕಡೆಯಿಂದ ಸ್ವಲ್ಪ ಅನುಭವ ಬಂತು. ಹಂಗಾಗಿ ನಾವು ಇನ್ನು ಹೆಚ್ಚಿನದಾಗಿ ನಾವು ಮಾಡ್ಬೋದಲ್ಲ, ನಮ್ಮ ತಾಯಿ ಈಗ 60 ವರ್ಷ ಆಗಿದೆ ಸರ್, ಈಗಲೂ ವ್ಯಾಪಾರ ಮಾಡ್ತಾರೆ ಅವರು. ಆದ್ರೂ ಕೂಡ ತರಕಾರಿ ಅಂತಂದ್ರೆ ಈ ಹಳ್ಳಿ ಸಿಟಿಯಿಂದ ತಗೊಂಡ್ಬಂದು ಹಳ್ಳಿಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದು, ಈ ತರ ಹಿಂಗೆ ಮಾಡ್ಬಿಟ್ಟು ಹಂಗಾಗ್ಬಿಟ್ಟು ನಾವು ಅದ್ರ ಬಗ್ಗೆ ಸ್ವಲ್ಪ ನಮ್ಮ ತಾಯಿ ಕಡೆ ಗಮನ ಕೊಟ್ಟಂಗ ಒಳ್ಳೆ ಲಾಭ ಬರ್ತಾ ಇತ್ತು. ಒಂದು 500 ರೂಪಾಯಿ ಬಂಡವಾಳ ಹಾಕಿದ್ರೆ 200-100 ರೂಪಾಯಿ ಲಾಭ ಸಿಗ್ತಾ ಇತ್ತು. ಹಂಗಾಗಿ ನಾವ್ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈಗ ಜಮೀನ್ ಬಗ್ಗೆ ಏನು ಮಾಡಕ್ಕಾಗಲ್ಲ ಸರ್, 3 ತಿಂಗಳು ಅಷ್ಟೇನೆ, ಅದನ್ನ ನಂಬ್ಕೊಂಡು ಏನು ಜೀವನ ಮಾಡಕ್ಕಾಗಲ್ಲ. ಹಂಗಾಗಿ ನಾವ್ ಇದ್ರ ಬಗ್ಗೆ ಬಿಸ್ನೆಸ್ ಬಗ್ಗೆ ಐಡಿಯಾ ಬಂತು ಸರ್. ಅಷ್ಟೇ ಅಂದ್ರೆ ಬೆದಲ್ ಜಮೀನರ್ ಆಗಿರೋದ್ರಿಂದ ವರ್ಷದಲ್ಲಿ ಒಂದ್ 3-4 ತಿಂಗಳು ಕೆಲಸ ಇರುತ್ತೆ. ಅಷ್ಟೇ ಸರ್, ಅಷ್ಟೇ, ನಂತರ ಕೆಲಸ ಇರಲ್ಲ. ಇಲ್ಲ ಇಲ್ಲ ಇಲ್ಲ ಇಲ್ಲ, ಹಂಗಿದ್ದಾಗ ಬೇರೆ ಟೈಮ್ನಾಗ ವ್ಯಾಪಾರ ಮಾಡ್ಲೇಬೇಕಾಗುತ್ತೆ. ಬೋರ್ ಹಾಕ್ಸಿ ನೀರಾವರಿ ಮಾಡ್ಬೇಕಂತ ಏನು ಆಸಕ್ತಿ ಬರಲಿಲ್ಲ ಸರ್? ಆಸಕ್ತಿ ಇದೆ. ಆಗ ಹಣಕಾಸಿನ ಸಮಸ್ಯೆ, ಓಡಾಡಕ್ಕೆ ಆಗಲ್ಲ. ಈಗೆಲ್ಲ ರಾಜಕೀಯಗಳು, ಸರ್ಕಾರ ಎಲ್ಲ ಒಳ್ಳೆ ಸವಲತ್ತು ಇದೆ, ಈ ಮಧ್ಯವರ್ತಿಗಳಿದಾರಲ್ಲ ಅವ್ರ ಕಡೆಯಿಂದ ಬಹಳ ಪ್ರಾಬ್ಲಮ್ ಆಗುತ್ತೆ. ಹಂಗಾಗ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಇಲ್ಲ ಸರ್. ಬದಲ್ ಜಮೀನಲ್ಲೇ ಮಳೆ ಬಂದಾಗ ಬೆಳ್ಕೊಂಡು ಇದು ಮಾಡ್ತೀವಿ ಸರ್. ಹಣ್ಣಿನ ವ್ಯಾಪಾರ ಮಾಡ್ತೀವಿ ಅಂತಂದ್ರೆ ಎಷ್ಟು ವರ್ಷದಿಂದ ಹಣ್ಣಿನ ವ್ಯಾಪಾರ ಸರ್? ಹಣ್ಣಿನ ವ್ಯಾಪಾರ ಅಂತಂದ್ರೆ ನನಗೆ ಕನಿಷ್ಠ ಒಂದು 20 ವರ್ಷದಿಂದ ವ್ಯಾಪಾರ ಮಾಡ್ತೀವಿ ಸರ್. 20 ವರ್ಷದಿಂದ 20 ವರ್ಷದಿಂದ ವ್ಯಾಪಾರ ಮಾಡ್ತೀವಿ. ಏನೇನು ಹಣ್ಣಿನ ವ್ಯಾಪಾರ ಮಾಡ್ತೀರಾ ಸರ್? ಸೀಸನ್ ಯಾವ ಸೀಸನ್ ಅಲ್ಲಿ ಹೆಂಗ್ ಬರುತ್ತೆ ಅಂತ ಅಂದ್ರೆ 365 ದಿವಸ ಬಿಸ್ನೆಸ್ ಅಂದ್ರೆ ನಾನು ಪಪ್ಪಾಯಿ ಬಿಸ್ನೆಸ್ ಬಿಟ್ರೆ ಆಮೇಲೆ ಇದು ಸಪೋಟ, ಕಲ್ಲಂಗಡಿ, ಕರ್ಬೂಜ, ದಾಳಂಬ್ರೆ, ಬಾಳೆಹಣ್ಣು, ಈ ತರ ಎಲ್ಲ ಬರುತ್ತೆ. ಅಂದ್ರೆ ಯಾವ್ಯಾವ ಹಂಗಾಮ್ನಲ್ಲಿ ಯಾವ್ಯಾವ ಹಣ್ಣು ಸಿಗುತ್ತಾ? ಈಗ ಸೀಸನ್ ಸರ್ ಬಾಳೆ, ಕಲ್ಲಂಗಡಿ, ಕರ್ಬೂಜ ಈಗ ಸ್ವಲ್ಪ ಸ್ಟಾರ್ಟ್. ಈಗ ಸ್ವಲ್ಪ ಇದು ಚಳಿ ಜಾಸ್ತಿ ಐತೆ, ಕಲ್ಲಂಗಡಿ ಹೋಗ್ತಾ ಇಲ್ಲ, ಕರ್ಬೂಜ ಹೋಗ್ತಾ ಇಲ್ಲ. ಈ ಪಪ್ಪಾಯಿ ಬಾಳೆ ಡಿಮ್ಯಾಂಡ್ ಇದೆ ಸರ್, ಪಪ್ಪಾಯಿಗೆ 30 ರೂಪಾಯಿ ಕಿಲೋ ಮಾರ್ತೀವಿ. ಈಗ ಬೇರೆ ಬೇರೆ ವ್ಯಾಪಾರ ಅದಾವ, ತರಕಾರಿ ವ್ಯಾಪಾರ ಮಾಡಬಹುದಾಯ್ತು, ಬೇರೆ ಬೇರೆ ವ್ಯಾಪಾರಗಳೆಲ್ಲ ಇದ್ದಾಗ ಹಣ್ಣಿನ ವ್ಯಾಪಾರನೇ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಹಣ್ಣಿನ ವ್ಯಾಪಾರನೇ ಮಾಡ್ಬೇಕಂದ್ರೆ ಮೊದಲು ನಮ್ಮ ತಾಯಾರೆಲ್ಲ ತರಕಾರಿ ವ್ಯಾಪಾರನೇ ಮಾಡ್ತಾ ಇದ್ರು. ಹಂಗಾಗ್ಬಿಟ್ಟು ನಾವು ಬಿಟ್ಟು ಇದನ್ನ ಬೇರೆ ಕಡೆ ಫ್ರೂಟ್ಸ್ ಬಿಸ್ನೆಸ್ ಇಂದ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ ಒಬ್ರು ಇದ್ರು, ಅವ್ರ ಕಡೆಯಿಂದ ಮಾಹಿತಿ ತಗೊಂಡು ನಾವ್ ಇದ್ ಮಾಡ್ತಾ ಇದೀವಿ ಸರ್. ತರಕಾರಿ ಒಂದ್ ದಿನ ತಗೊಂಡ್ಬಿಟ್ರೆ ಮತ್ತೆ ಎರಡನೇ ದಿನ ಬಾಡಿ ಹೋಗ್ಬಿಡುತ್ತೆ. ಯಾವ್ದೇ ಗಿರಾಕಿ ಒಂದ್ಸಾರಿ ನೋಡ್ಬಿಟ್ಟು ಆಮೇಲೆ ಬಿಟ್ಟು ಅದೇ ಬಿಡ್ತಾರೆ. ತರಕಾರಿ ಕನಿಷ್ಠ ಅಂದ್ರೆ 1,000 ರೂಪಾಯಿ ಬಂಡವಾಳ ಹಾಕಿದ್ರೆ ವ್ಯಾಪಾರ ಆದ್ರೂ ಅಂತೂ ಓಕೆ, ಆಗಿಲ್ಲ ಅಂತಂದ್ರೆ ನಮಗೆ ಲಾಸ್ ಆಗುತ್ತೆ ಸರ್. ಬಂಡವಾಳನು ಸಮಸ್ಯೆ ಹಾಕಿದ್ರೆ ಬಂಡವಾಳನು ಸಮಸ್ಯೆ ಅಲ್ಲ. ಹಣ್ಣು ಅಂದ್ರೆ ತೀರಾ ಒಂದ್ ದಿವಸ ಲೇಟ್ ಸರ್, ಹಣ್ಣು ಆದ್ರೆ ಒಂದಿನಲ್ಲ ಒಂದ್ ವಾರ ಇಟ್ಕೊಂಡ್ರೆ ಏನಾಗಲ್ಲ. ಹಂಗಾಗಿ ಸರ್ ಈಗ ಉದಾಹರಣೆ ಕಲ್ಲಂಗಡಿ ಕಟಾವು ಆಗುತ್ತೆ, ಕಲ್ಲಂಗಡಿನ 15 ದಿನ ತಗ ನಾವು ಇಟ್ಕೋಬಹುದು, ಇಟ್ಕೊಂಡು ಮಾರ್ಬೋದು, ಏನ್ ತೊಂದ್ರೆ ಏನಿಲ್ಲ. ತರಕಾರಿ ಅಂದ್ರೆ ಏನಾದ್ರೂ ಅವತ್ತು ಸಾಯಂಕಾಲದೊಳಗೆ ಸಾಯಂಕಾಲದೊಳಗೆ ಮಾರ್ಬೇಕು, ಮತ್ತೆ ಬೆಳಗ್ಗೆ ಅದು ಮಾರಕ್ ಬರೋದಿಲ್ಲ, ಅದೆಲ್ಲ ಬಾಡಿರುತ್ತೆ, ರೇಟ್ಗೆ ಹೋಗೋದಿಲ್ಲ. ಅದರಲ್ಲಿ ತೊಳ್ಳ ಗಾಡಿಗೆ ಹಾಕೊಂಡು ದುಬ್ಬೋದು, ಬಿಸಿಲು ಬಹಳ ಸೇಫ್ಟಿಯಾಗಿ ಇದು ಮಾಡ್ಬೇಕು ಸರ್. ಏನು ಸರ್ ತರಕಾರಿ ಬೆಳಗ್ಗೆ 4 ಗಂಟೆ ತಗೊಂಬಂದ್ಬಿಟ್ರೆ 12 ಗಂಟೆ ಅಷ್ಟೊತ್ತಿ ಖಾಲಿ ಮಾಡ್ಬೇಕು, ಇಲ್ಲ ಸಾಯಂಕಾಲ ಖಾಲಿ ಮಾಡ್ಬೇಕು. ಹಂಗ ಇಲ್ಲ ಅಂದ್ರೆ ಅದು ಹೋಯ್ತಂತಲೇ. ಈ ಹೂವಿನ ವ್ಯಾಪಾರ ಅಂತ ಮಾಡ್ಬೇಕು ಸರ್? ಹೂವಿಂದ ಆಸಕ್ತಿ ಇಲ್ಲ ನಮ್ಗೆ, ಆಸಕ್ತಿ ಇಲ್ಲ. ಈಗ ಹಣ್ಣಿನ ವ್ಯಾಪಾರ ಅಂದ್ರೆ ನಿಮ್ಮೂರಲ್ಲಿ ಮಾಡ್ತೀರಾ, ಎಲ್ಲಿ ಮಾರಾಟ ಸರ್? ನಾವು ಚಿತ್ರದುರ್ಗ ಬಂದು ಒಂದು 10 ವರ್ಷ ಆಯ್ತು ಸರ್, ಇಲ್ಲೇ ವ್ಯಾಪಾರ ಮಾಡ್ತಿದ್ವಿ ದುರ್ಗದಲ್ಲಿ ಸರ್. ಒಂದು ತೊಳ್ಳ ಗಾಡಿ ಮಾಡ್ಕೊಂಡ್ಬಿಟ್ಟು ಒಂದು ಸಣ್ಣದೊಂದು ಗಾಡಿ ತಗೊಂಡಿದ್ವಿ ಟೆಂಪನ, ಅದರಲ್ಲೇ ಎಲ್ಲ ಹಾಕೊಂಡು ಹೋಲ್ಸೇಲ್ ಆಗ್ತಿವಿ ಎಲ್ಲ ಅಂಗಡಿಗಳಿಗೆ. ಉಳಿದಿದ್ದ ನಾವೇ ನೇರವಾಗಿ ಕುತ್ಕೊಂಡು ಮಾರ್ತೀವಿ. ಇಲ್ಲಾಂದ್ರೆ ಅಂಗಡಿ ಮಾಡಿದಿರಾ ಸರ್? ಇಲ್ಲೇ ಕೆಳಗೋಟೆ ವೈಶಾಲಿ ಹತ್ರ ನಮ್ದು ಮನೆ, ಬಾಡಿಗೆ ಮನೆಯಲ್ಲಿ ಇದೀನಿ. ಅಲ್ಲೇ ನಮ್ಮ ರೋಡ್ ಅಲ್ಲಿ ಇತ್ಕೊಂಡು ಮಾರ್ತೀನಿ ಸರ್. ರೋಡಲ್ಲಿ ತೊಳ್ಳಗಾಡಿಯಲ್ಲಿ ಮಾರಾಟ ಮಾಡ್ತೀವಿ. ತಿರ್ಗಾ ಮತ್ತೆ ಬಜಾರಿಗೆಲ್ಲ ಹೋಗ್ತೀವಿ ಸರ್. ಉಳಿದ್ಮೇಲೆ ಈ ಕೆಳಗೋಟೆ ಆ ಕಡೆ ಮತ್ತೆ ಸ್ಟೇಡಿಯಂ ರೋಡ್ ಆ ಕಡೆ ಎಲ್ಲ ಹೋಗ್ತೀವಿ ಸರ್, ಸುತ್ತ ಬೈಪಾಸ್. ಮಾರ್ಕೆಟ್ ಅಲ್ಲಿ ಒಂದು ಅಂಗಡಿ ಮಾಡ್ಲಿಕ್ಕೆ ಆಗಲ್ಲ ಸರ್? ಈಗ ಮಾರ್ಕೆಟ್ ಅಲ್ಲಿ ಅಂಗಡಿ ಮಾಡಬಹುದು, ಆದ್ರೆ ಕೂಡ ಇದು ನಮ್ಮ ಹತ್ರ ಬಂಡವಾಳ ಅಷ್ಟೊಂದಿಲ್ಲಲ್ಲ ಸರ್. ಹಂಗಾಗಿ ಇವಾಗ ಉದಾಹರಣೆ ಮಾರ್ಕೆಟ್ ಅಲ್ಲಿ ನಾವು ಬಂಡವಾಳ ಮಾಡ್ಬೇಕಂದ್ರೆ ಕನಿಷ್ಠ 1,00,000 ರೂಪಾಯಿ ಲೆಕ್ಕಾಚಾರ ಬರುತ್ತೆ ಸರ್. ಒಂದು 50,000 ಬಂಡವಾಳ ಹಾಕಿದ್ರೆ 50,000 ರೂಪಾಯಿಗೆ ಅವ್ರಿಗೆ ಅಡ್ವಾನ್ಸು ಬಾಡಿಗೆ ಎಲ್ಲ ಕೇಳ್ತಾರೆ. ಹಂಗಾಗಿ ನಮ್ಮನ್ನ ಹೊಸಬ್ರು ಬೇಗ ಬಂದ್ರೆ ನಮ್ಗೆ ಇದು ಮಾಡೋದಿಲ್ಲ ಸರ್. ಅವ್ನು ಎಷ್ಟೇ ಬಿಸ್ನೆಸ್ ಎಷ್ಟೇ ಟ್ಯಾಲೆಂಟ್ ಇದ್ದಾರೆ ಅಂತಂದ್ರು ಅಳುಬ್ರು ಇದಾರಲ್ಲ ಸರ್, ಅವ್ರು ಯಾವುದೇ ಕಾರಣಕ್ಕೂ ನಮ್ಮನ್ನು ಬಿಟ್ಕೊಡಲ್ಲ. ಹಂಗಾಗ್ಬಿಟ್ಟು ಈ ತಳ್ಳ ಗಾಡಿ ಇಲ್ಲಾದ್ರೆ ಎಲ್ಲ ಬಜಾರ್ ಬಜಾರ್ ಹೋಗಿ ಮಾರಾಟ ಮಾಡಿದ್ರೆ ಅನುಕೂಲ ಆಗುತ್ತೆ. ಹೌದು ಸರ್. ಈ ಹಣ್ಣುಗಳನ್ನ ಎಲ್ಲಿಂದ ತಗೊಂಡ್ಕೊಂಡ್ಬರ್ತೀರ ಸರ್? ನಾವು ಪರಶುರಾಮ್ಪುರ, ಚೌಳೂರು, ಚಳ್ಳಕೆರೆ ತಾಲೂಕು ಜಾಸ್ತಿ ಸರ್. ನಂದು ಚಳ್ಳಕೆರೆ ತಾಲೂಕು ಅಂದ್ರೆ ಜಾಸ್ತಿ ಪರಶುರಾಮ್ಪುರ, ಚೌಳೂರು, ಬೆಳಗೆರೆ, ನಾರಾಯಣಪುರ, ದೇವ್ರಮರ್ಕುಂಟೆ ಆ ಕಡೆ ಎಲ್ಲ ತಗೊಂಡ್ಬರ್ತೀವಿ. ಚೌಳೂರು ನೀವು ಹುಟ್ಟಬೇಡದ್ರೆ ಚಳ್ಳಕೆರೆ ತಾಲೂಕು ಆಗಿರೋದು ಸರ್? ನಾವು ಹುಟ್ಟಬೇಡದಿರೋ ಚಳ್ಳಕೆರೆ ತಾಲೂಕು. ನಾನು ಲಾಸ್ಟ್ ಆಂಧ್ರ ತನಕ ಹೋಗ್ತೀನಿ ಸರ್, ಆಂಧ್ರ ತನಕ ಎಲ್ಲ ಮಾಲ್ ತಗೊಂಡ್ಬರ್ತೀನಿ. ಅಂದ್ರೆ ರೈತರ ಜಮೀನಲ್ಲೇ ಕೊಂಡ್ಕೊಂಡ್ ಬರ್ತೀರ? ನಾನು ನೇರವಾಗಿ ಹೋಗಿ ರೈತರ ತಗೆ ತಾಣದು, ಇಲ್ಲಿ ಮಧ್ಯವರ್ತಿ ತಗ ತಾಣಲ್ಲ, ನಾನು ಮೊದಲಿಂದಲೂ ಅದಷ್ಟೇ. ನಾವು ಮೊದಲಲ್ಲ ಈ ವ್ಯಾಪಾರ ಮಾಡ್ತಾ ಇರ್ಬೇಕಾದ್ರೆ ಹಂಗಾಗಿ ನಮ್ಗೆ ರೈತರು 1,500 ಜನ ರೈತರು ನನಗೆ ಕಾಂಟ್ಯಾಕ್ಟ್ ಇದೆ ಸರ್, ಹಂಗಾಗಿ ಅವರೇ ಫೋನ್ ಮಾಡ್ತಾರೆ ಮಾಲ್ ಬಂದ್ರೆ ಈ ಸೀಸನ್ ಈ ತರ ಐತೆ. ಉದಾಹರಣೆ ಬೆಳಗ್ಗೆ ಮಂಜುನಾಥ್ ಅಂತ ಹೇಳ್ಬಿಟ್ಟು ಅವ್ರು ಬ್ಯಾಂಕ್ ನಲ್ಲಿ ಇದಾರೆ, ಅವರು ಯಾವ್ದೇ ಒಂಥರ ಕಲ್ಲಂಗಡಿ ದಾಳಂಬ್ರೆ ಕರ್ಬೂಜ ಎಲ್ಲ ಹಾಕ್ತಾರೆ. ಸೀಸನ್ ಬಂದ ತಕ್ಷಣಕ್ಕೆ ನನಗೆ ಫೋನ್ ಹಾಕ್ತಾರೆ. ಇವಾಗ ಬುಕ್ಕೆ ಹಾಕಿದಾರೆ ಸರ್, ಎರಡು ಟೈಮ್ ಹಾಕಿದ್ದಾರೆ, ಫೋನ್ ಮಾಡಿದಾರೆ, ನಾನು ಇದು ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಬುಕ್ಕೆ ಸ್ವಲ್ಪ ರೇಟ್ ಡೌನ್ ಇದೆ, ಹಂಗಾಗಿಬಿಟ್ಟು ಹೋಗಕ್ ಆಗಿಲ್ಲ ಸರ್. ಈಗ ಕೆಲವು ವ್ಯಾಪಾರಸ್ಥರು ಅಂದ್ರೆ ಇಲ್ಲೇ ಮಾರ್ಕೆಟಲ್ಲಿ ತಗೊಂಡ್ಬಂದ್ಬಿಟ್ಟು ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಸಾಯಂಕಾಲದವರೆಗೆ ಮಾರಾಟ ಮಾಡ್ತಾರೆ, ನೀವು ರೈತರ ಜಮೀನಲ್ಲಿ ತಗೊಂಡ್ಬರ್ತಾರೆ, ಏನ್ ವ್ಯತ್ಯಾಸ ಸರ್? ಯಾವತ್ತು ಮಾರ್ಕೆಟಲ್ಲಿ ತಗೋಬಾರ್ದು, ಅದು ಮಧ್ಯವರ್ತಿ ಮಾತ್ರ ಲಾಭ ಇದೆ, ತಂದು ಮಾರನಿಗೂ ಇಲ್ಲ ರೈತನಿಗೂ ಆ ಲಾಭ ಇಲ್ಲ, ರೈತನಿಗೆ ಏನು ಸಿಕ್ಕೋದಿಲ್ಲ. ರೈತನ ಹತ್ರ ಹೋಗಿ ಇವರು ಉದಾಹರಣೆಗೆ ಯಾವುದೇ ಒಂದು ಮಾಲ್ ತಗೊಳ್ರೆ 10-15 ರೂಪಾಯಿ, ಉದಾಹರಣೆ ಕಲ್ಲಂಗಡಿ ಟಾಪ್ ಅಂಡ್ ಟಾಪ್ ರೇಟ್ ರೈತರ ಹತ್ರ 7-8 ರೂಪಾಯಿ ತಗೊಂತಾರೆ ಸರ್, ಇಲ್ಲಿ 30 ರೂಪಾಯಿ ಕಿಲೋ ಮಾರ್ತಾರೆ. ಹಂಗಾಗ್ಬಿಟ್ಟು ನಾನು ನೇರವಾಗಿ ರೈತರ ಹತ್ರನೇ ಹೋಗೋದು, ನಾನು ರೈತರ ಹತ್ರ 10 ರೂಪಾಯಿ ತಗೊಂಡ್ರೆ ನಾನು 20 ರೂಪಾಯಿ ಮಾಡ್ತೀನಿ ಸರ್, ಇಲ್ಲಿ 5 ರೂಪಾಯಿ ಖರ್ಚು ವರ್ಚು ಹೋಗ್ಲಿ 5 ರೂಪಾಯಿ ಕಿಲೋ ಸಿಗ್ಲಿ, ಹಂಗಾಗ್ಬಿಟ್ಟು ಮಧ್ಯವರ್ತಿ ತಗ ಮಾತ್ರ ತಗೋಬಾರ್ದಿಲ್ಲಿ. ಈಗ ರೈತರ ಜಮೀನಿಗೆ ಹೋಗ್ತೀರಾ ಅಂದ್ರೆ ತೋಟನೇ ಕಾಂಟ್ರಾಕ್ಟ್ ಮಾಡ್ಕೊಂತೀರ ಅಥವಾ ಟನ್ಗೆ ಎಷ್ಟು ಕೆಜಿಗೆ ಎಷ್ಟು? ನಾವು ಅವರು ರೈತರು ನಾವು ಅವರು ಕುತ್ಕೊಂಡು ಮಾತಾಡಿದ್ರೆ ಉದಾಹರಣೆಗೆ ಪಪ್ಪಾಯ ಅಂತಂದ್ರೆ 5-6 ತಿಂಗಳು ತಕ್ಕ ಟೈಮ್ ಇರುತ್ತೆ ಸರ್ ಅದಕ್ಕೆ. ಅವರು ನಮಗೂ ಅವ್ರಿಗೂ ಅಡ್ಜಸ್ಟ್ಮೆಂಟ್ ಆದರೆ 6 ತಿಂಗಳು ನಾವು ಒಂದೇ ಸರಿ ಕುತ್ಕೊಂಡು ಮಾತಾಡಿ ನೀರೆಲ್ಲ ಬಿಡ್ತಾರೆ, ಜವಾಬ್ದಾರಿ ಎಲ್ಲ ಅವ್ರದಿರುತ್ತೆ. ಕಟಿಂಗ್ ಬಂದಾಗ ಸರ್ ನಮಗೆ ಫೋನ್ ಮಾಡ್ತಾರೆ, ನಾವು ಹೋಗ್ಬಿಟ್ಟು ಅವ್ರದ್ದು ಉಳಿದಿರೋ ಅಮೌಂಟ್ ಎಲ್ಲ ಕೊಟ್ಟು ಇಲ್ಲಾಂದ್ರೆ ಇತ್ತು ಅಂದರೆ ಒಂದೇ ಸರಿ ಕೊಡ್ತೀವಿ, ಇಲ್ಲಾಂದ್ರೆ ನಂಬಿಕೆ ಬೇಲೆ ಸರ್. ರೈತರು ಯಾವತ್ತೂ ಮೋಸ ಮಾಡೋಕ್ಕೆ ಇಷ್ಟಪಡಲ್ಲ ರೈತರು, ಇಲ್ಲೆಲ್ಲ ಇಡೀ ದೇಶದಲ್ಲಿ ರೈತರು ಯಾವತ್ತೂ ಮೋಸ ಮಾಡಲ್ಲ. ಇನ್ನು ಮಧ್ಯವರ್ತಿ ವ್ಯಾಪಾರಸ್ಥರು ಹೋಗ್ತಾರಲ್ಲ ಅವರಂತ ಮೋಸಕಾರ ಬೇರೆ ಯಾರಿಲ್ಲ, ಅವ್ರಿಗೆ ಏನು ಗೊತ್ತಿಲ್ಲ. ರೈತರಿಗೆ ಬಂಡವಾಳ ಹಾಕಿದ್ವಿ ಇಷ್ಟು ಬಂದ್ರೆ ಸಾಕು ನಾವಪ್ಪ ಅಮ್ಮಂಗಾಗ ಸರ್. ಈಗ ರೈತರ ಜಮೀನಿಗೆ ಹೋದಾಗ ಈ ತೋಟದಿಂದ ಈ ಹಣ್ಣಿನಿಂದ ನನಗೆ ಲಾಭ ಬರುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮಗೆ ಸರ್? ಅದು ಇಳುವರಿ ಇರುತ್ತೆ, ಒಳ್ಳೆ ಇಳುವರಿ ಬಂದ್ರೆ ನಾವು ರೈತರಿಗೆ ಹೇಳ್ತೀವಿ ನೋಡಿ ಸರ್ ಈ ತರ ಹಿಂಗಿದೆ ಹಿಂಗೆ. ಈಗ ಉದಾಹರಣೆ ಪಪ್ಪಾಯಿ 15-16 ರೂಪಾಯಿ ಇವತ್ತು ರೇಟ್ ಇದೆ, ಮಾರ್ಕೆಟ್ ರೇಟ್ ಅಲ್ಲ ರೈತರ ಹತ್ರ ನೇರವಾಗಿ ನೇರವಾಗಿ ರೈತರ ತಗೆ 15-16 ರೂಪಾಯಿ ಇದೆ ಸರ್ ಖರೀದಿ ಇದೆ. ನಾವು ಲೇಬರ್ ನಮ್ದೇ, ಲೋಡು ಮತ್ತೆ ನಮ್ದೇ ಟ್ರಾವೆಲ್ ಇರುತ್ತಲ್ಲ ಅವೆಲ್ಲ ಖರ್ಚು ಬರುತ್ತೆ. ದುರ್ಗಕ್ಕೆ ಪರಿಸ್ಥಿತಿ 20 ರೂಪಾಯಿ ಬೆಳೆ ಸರ್. ನೀವು 15 ರೂಪಾಯಿ ಕೆಜಿ ಮಾತಾಡಿದ್ರು ರೈತರ ಹತ್ರ ನಿಮ್ಗೆ 5 ರೂಪಾಯಿ ಖರ್ಚು ಬರುತ್ತೆ, 5 ರೂಪಾಯಿ ಖರ್ಚು ಬರುತ್ತೆ ನಮಗೆ. ದುರ್ಗ ಪರಿಸ್ಥಿತಿ 20 ರೂಪಾಯಿ ನಮಗೆ ಬೀಳುತ್ತೆ, ನಾವು ಕಿಲೋ 30 ರೂಪಾಯಿ ಮಾರ್ತೀವಿ. ಅದರಲ್ಲಿ ಒಂದು ಟನ್ಗೆ 200-300 ಕೆಜಿ ವೇಸ್ಟ್ ಹೋಗಿರುತ್ತೆ. ಏನ್ ವೇಸ್ಟ್ ಹೋಗುತ್ತೆ? ವೇಸ್ಟ್ ಅಂದ್ರೆ ಡ್ಯಾಮೇಜ್ ಇರುತ್ತಲ್ಲ ಸರ್, ಈಗ ಲೇಬರ್ ಗೊತ್ತಿರಲ್ಲ ಅದು ಇದಕ್ಕಿತ್ತು ಲೋಡ್ ಮಾಡಿರ್ತಾರೆ, ಲೋಡ್ ಮಾಡ್ಬೇಕಾದ್ರೂ ಸ್ವಲ್ಪ ವೇಸ್ಟ್ ಆಗುತ್ತೆ, ಅನ್ಲೋಡ್ ಮಾಡ್ಬೇಕಾದ್ರೂ ಸ್ವಲ್ಪ ವೇಸ್ಟ್ ಆಗಿರುತ್ತೆ, ಕೆಟ್ಟೋಗಿರುತ್ತೆ ಈ ತರ ಡ್ಯಾಮೇಜ್ ಇರುತ್ತೆ ಅಲ್ಲ, ಅದನ್ನ ಪ್ರಾಬ್ಲಮ್ ಇದ್ದೇ ಇರುತ್ತೆ ಸರ್, ಚಿಕ್ಕಿ ಬಂದಿರುತ್ತೆ. ವ್ಯಾಪಾರ ಮಾಡ್ಬೇಕಾದ್ರೆ ಒಳ್ಳೆ ಗುಣಮಟ್ಟದ ಹಣ್ಣನ್ನೇ, ಗುಣಮಟ್ಟದ ಹಣ್ಣೇ ಮಾಡಿದ್ರೆ ಇಡೀ ನಮ್ ಚಿತ್ರದುರ್ಗ ಜಿಲ್ಲೆಗೆ ಕೆಳಗೋಟೆಗೆ ನಮ್ ಹೆಸರಿದೆ ಸರ್. ಪಪ್ಪಾಯಿ ಒಬಳೇಶಿ ಅಂತಂದ್ರೆ ನಂಬರ್ ಒನ್, ನೀನು 100 ಜನ ವ್ಯಾಪಾರಕ್ಕೆ ಹೋದ್ರು ಕೂಡ ನನ್ನ ಧ್ವನಿ ಕೇಳಿದ್ರೆ ಬರ್ತಾರೆ ಹೊರಗೆ, ಯಾವುದೇ ಒಂಥರ ವ್ಯಾಪಾರ ಆದ್ರೂ ಸಹ ಅಷ್ಟೇನೆ, ನನ್ನ ಧ್ವನಿ ಕೇಳಿದ್ರೆ ಒಬಳೇಶಣ್ಣ ಬಂತು. ನಾವು ರೇಟ್ನಾಗಾದ್ರೂ ಕೂಡ ಅಷ್ಟೇನೆ, ಕಿಲೋಗೆ 100-200 ಗ್ರಾಮ್ ಬಿಟ್ಬಿಡ್ತೀವಿ, ನಾವು ಲೆಕ್ಕ ಹಿಡಿಯೋದಿಲ್ಲ. ಈಗ ಉದಾಹರಣೆ ಪಪ್ಪಾಯಿ 1.5 ಕೆಜಿ ಬರುತ್ತೆ, 1 ಕೆಜಿ ಲೆಕ್ಕನೇ ತಗೋಬೇಕು ನಾನು, 1.5 ಕೆಜಿ ಇದ್ದು ನಾನು ಲೆಕ್ಕ ಹಾಕಲ್ಲ, ಅವಾಗ ಲಾಸ್ ಆಗಲ್ಲ ನಿಮಗೆ? ಲಾಸ್ ಏನು ಆಗುತ್ತೆ ಸರ್, ಆದ್ರೂ ಕೂಡ ನಮಗೆ ಜನ ಬೇಕಲ್ಲ, ಹಂಗಾಗ್ಬಿಟ್ಟು ಜನಗಳು ಚೆನ್ನಾಗಿ ಪರಿಚಯ, ಜನಗಳು ಚೆನ್ನಾಗಿದ್ರೆ ಇವತ್ತಲ್ಲ ನಾನು 1 ಕೆಜಿ ಮಾರಿದ್ರೆ 2 ಕೆಜಿ ತಾಂತಾರಲ್ಲ, ಹಂಗಾಗಿ ನಮ್ಗೆ ಉಳಿತಾಯ ಆಗುತ್ತೆ ಸರ್. ಈ ವ್ಯಾಪಾರದಲ್ಲಿ ಸಾಲನೂ ಕೊಡ್ತೀರಾ ಸರ್? ವ್ಯಾಪಾರದಲ್ಲಿ ನಂಬಿಕೆ ಇರೋರಿಗೆ ಸಾಲನೂ ಕೊಟ್ಟಿದ್ದೀನಿ, ಎಷ್ಟೋ ಸರಿ ಫೋನ್ ಪೇ ಗೂಗಲ್ ಪೇ ಅಂತ ಹೇಳ್ತಾರೆ, ನಂಬಿಕೆ ಇದ್ರೆ ಎಷ್ಟೋ ಸರಿ ತಗೊಂಡು ಕೆಲವರು ಕೊಟ್ಟಿದ್ದಾರೆ, ನಮ್ಮ ಮನೆಗೂ ಗೊತ್ತು, ಕೆಲವರು ನಮ್ಮ ರೋಡಲ್ಲಿ ಆದ್ರೂ ಮಾತಾಡಿಸಿ ನಿಲ್ಲಿಸಿ ಕೊಟ್ಟಿದ್ದಾರೆ, ಅಂತ ಜನನು ಇದಾರೆ ಸರ್, ಕೆಲವರು ಕೊಟ್ಟಿಲ್ಲ, ಅದ್ರ ಬಗ್ಗೆ ನಾವು ಹೇಳಕ್ಕಾಗಲ್ಲ. ನಾವೇನು ಓಕೆ ಕೊಡ್ತೀವಿ ಇವತ್ತಲ್ಲ ನಾಳೆ ನಾವು, ಯಾಕಂದ್ರೆ ಒಂದಿರಿಸಲ್ಲ 365 ದಿವಸ ಇದೇ ಬಿಸ್ನೆಸ್ ಮಾಡ್ಬೇಕಲ್ಲ, ಎಲ್ಲಾದ್ರೂ ನೋಡಿ ಕೊಟ್ಟೆ ಕೊಡ್ತಾರೆ, ಸಾಕಷ್ಟು ಜನ ಕೊಟ್ಟಿದ್ದಾರೆ ಸರ್. ಯಾರೋ ಒಂದು 10% 90% ಕೊಡ್ತಾರೆ, ಒಂದು 10% ಇಲ್ಲ. ಈಗ ರೈತರಿಂದ ಹಾಕೊಂಡ್ಬರ್ಬೇಕಾದ್ರೆ ನಮ್ಗೆ ಖರ್ಚು ಬರುತ್ತೆ ಅಂತ ಅಂದ್ರೆ ಏನೇನು ಖರ್ಚು ಬರುತ್ತೆ ಅಲ್ಲಿ ತೋಟದಿಂದ ಹಾಕೊಂಡ್ಬರ್ಬೇಕು ಸರ್? ರೈತರಿಂದ ನಾನು ಲೇಬರ್ ಕರ್ಕೊಂಡು ಹೋಗ್ಬೇಕು. ಈಗ ಉದಾಹರಣೆ 1 ಟನ್ನು ನಾನು ಪಪ್ಪಾಯಿ ಕಟ್ ಮಾಡ್ಬೇಕಂದ್ರೆ 1 ಟನ್ಗೆ ಕನಿಷ್ಠ ಅಂದ್ರೆ 4 ಜನ ಹೆಣ್ಮಕ್ಳು ಬೇಕು, ಒಂದು 3 ಜನ ಗಂಡ್ಮಕ್ಳು ಬೇಕು ಸರ್. ಅದ್ರಾಗ ಪೇಪರ್ ಎಲ್ಲ ಕಟಿಂಗ್ ಮಾಡ್ತೀವಿ, ನಾನು ಹೊರಗಡೆ ಕಳಿಸ್ಬೇಕಂದ್ರೆ ಪೇಪರ್, ನಾವು ಲೋಕಲ್ ಮಾಡ್ತೀವಿ ಅಂದ್ರೆ ಪೇಪರ್ ಏನಿಲ್ಲ ಸರ್, ಇಲ್ಲ ಡೈರೆಕ್ಟ್ ಇಲ್ಲೇ ಕಟ್ ಮಾಡ್ಕೋಬೇಕು. ಒಬ್ಬರಿಗೆ ಇವತ್ತು ಗಂಡಾಳು ಬೇಕಂದ್ರೆ 300 ರೂಪಾಯಿ ಬೇಕು ಸರ್, ಹೆಣ್ಣಾಳಿಗೆ 200 ರೂಪಾಯಿ 1 ಟನ್ಗೆ, ಅವ್ರಿಗೆ ಊಟ ತಿಂಡಿ ಎಲ್ಲ ಕೊಡಬೇಕು, ಮತ್ತೆ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅದೇ ಜಾಗ ಸೇಫ್ಟಿ ತಗೊಂಡು ಮನೆಗೆ ಬಿಡಬೇಕು. ಹಂಗಾಗಿ ಹಂಗಾಗ್ಬಿಟ್ಟು ಕೆಜಿಗೆ 5 ರೂಪಾಯಿ ಖರ್ಚು ಬರುತ್ತೆ. ಕೆಜಿಗೆ 5 ರೂಪಾಯಿ 6 ರೂಪಾಯಿ ಖರ್ಚು ಇದ್ದೇ ಇರೋ ಸರ್. ಒಂದ್ಸರಿ ನೀವು ಎಷ್ಟು ಟನ್ ಹಣ್ಣು ಕಟಾವ್ ಮಾಡ್ಕೊಂಬತ್ತಿರ? ನಾವು 2 ಟನ್ ಕಟ್ ಮಾಡ್ತೀವಿ ಒಂದ್ಸರಿ ಮಾಡಿದ್ರೆ. ವಾರಗಟ್ಟಲೆ ಮಾಡ್ತೀವಿ. ಒಂದ್ ವಾರದವರೆಗೆ ಇಟ್ಕೋಬಹುದು? ವಾರದವರೆಗೆ ಇಟ್ಕೋಬಹುದು. ಏನ್ ತೊಂದ್ರೆ? ಏನು ತೊಂದರೆ ಏನಾಗಲ್ಲ ಸರ್. ಪೇಪರ್ ಕ್ಲೀನ್ ಆಗಿ ಪೇಪರ್ ಪ್ಯಾಕ್ ಮಾಡ್ಕೊಂಡು ಸೇಫ್ಟಿ ಇಟ್ಕೋಬೇಕು. ಸುಮ್ಮನೆ ಎರಬರಿ ಬಿಸಾಕಿದ್ರೆ ಹಾಳಾಗೋಗ್ಬಿಡುತ್ತೆ. ಅದನ್ನ ಅನ್ಲೋಡ್ ಮಾಡ್ಬೇಕಾದ್ರೆ ಕ್ಲೀನಾಗಿ ಇಟ್ಕೊಂಡು ಕ್ಲೀನ್ ಆಗಿ ಸೇಫ್ಟಿ ಇಟ್ಕೊಂಡ್ರೆ ಕನಿಷ್ಠ 4-5 ದಿನ ಅಂತ ಇಟ್ಕೋಬಹುದು. ಈಗ ಪಪ್ಪಾಯಿ ವ್ಯಾಪಾರ ಮಾಡ್ತೀವಿ, ಕಲ್ಲಂಗಡಿ, ಕರ್ಬೂಜ, ಬಾಳೆಹಣ್ಣು, ಸಪೋಟ ಇಂಥವೆಲ್ಲ ಅಂತ ಹೇಳಿದ್ರೆ ಯಾವ ಹಣ್ಣಲ್ಲಿ ನಿಮ್ಗೆ ಹೆಚ್ಚು ಲಾಭ ಬರುತ್ತೆ ಸರ್? ಯಾವ ಹಣ್ಣಲ್ಲಿ ಅಂತಂದ್ರೆ ನಮಗೆ ಸ್ವಲ್ಪ ಈ ಸದ್ಯಕ್ಕೆ ಪಪ್ಪಾಯಿನೇ ಬೆಟರ್ ಸರ್. ಪಪ್ಪಾಯಿ ಪರವಾಗಿಲ್ಲ, ಪಪ್ಪಾಯಿ ಪರವಾಗಿಲ್ಲ. ಸಪೋಟ ರೈತರಿಗೆ ನಾವು 11-12 ರೂಪಾಯಿ ಕೊಟ್ಟು ಅಲ್ಲಿ ಕಟಿಂಗ್ ಮಾಡ್ತೀವಿ. ನಾವಿಲ್ಲಿ ಕಿಲೋ 30-40 ರೂಪಾಯಿ ಮಾರ್ತೀವಿ ಸರ್. ಮಾರ್ತೀರಾ? ಹೌದು ಸರ್. ಯಾವ ಸಮಯದಲ್ಲಿ ಒಳ್ಳೆ ರೇಟ್ ಇರುತ್ತೆ ಹಣ್ಣುಗಳಿಗೆ ಸರ್? ಹಣ್ಣಿಗೆ ಮಾತ್ರ ಎಲ್ಲಾ ಸಮಯದಲ್ಲೂ ಒಳ್ಳೆ ರೇಟ್ ಇರುತ್ತೆ ಸರ್. ತಿನ್ನ ಆಹಾರ ಆಗಿರೋದ್ರಿಂದ ಎಲ್ಲಾ ಟೈಮ್ಗೂ ಒಳ್ಳೆ ಆಗಿರುತ್ತೆ, ಒಳ್ಳೆ ಬೇಡಿಕೆನೂ ಇರುತ್ತೆ ಸರ್ ಹಣ್ಣಿಗೆ ಮಾತ್ರ. ಕೆಲವು ಹಬ್ಬ ಟೈಮಲ್ಲೆಲ್ಲ ತುಂಬಾ ರೇಟ್ ಇರುತ್ತೆ, 100 ರೂಪಾಯಿ ಕೆಜಿ, 50 ರೂಪಾಯಿ ಕೆಜಿ ಸರ್. ಅವಾಗ ರೈತರು ಬೆಳೆ ಇರಲ್ಲಲ್ಲ, ಹಂಗಾಗಿ ಹೊರಗಡೆ ಎಲ್ಲ ತರಿಸಿದಾಗ ಅವಾಗ ರೇಟ್ ಜಾಸ್ತಿ ಇದ್ದೇ ಇರುತ್ತೆ. ಈಗ ಉದಾಹರಣೆಗೆ ಬೆಳೆ ಇರುತ್ತೆ, ಒಳ್ಳೆ ಹಬ್ಬ ಇರುತ್ತೆ ನಾಳೆಗೆ, ಇವತ್ತು ನಾವು ಮಾಲ್ ಇರುತ್ತೆ, ನಾಳೆ ಕಟಿಂಗ್ ಆದ್ಮೇಲೆ ಮತ್ತೆ ಬೇಡಿಕೆ ಜಾಸ್ತಿ ಆಗಿಬಿಡುತ್ತೆ. ಮಾಲ್ ತೋಟದಾಗ ಮಾಲ್ ಇರಲ್ಲ ಅವಾಗ, ಅವಾಗ ಜಾಸ್ತಿ ಆಗ್ಲೇಬೇಕಾಗುತ್ತೆ. ಈಗ ರೈತರ ಜಮೀನಲ್ಲಿ ಮಾಲ್ ಇಲ್ಲ ಅಂದಾಗ ನೀವೆಲ್ಲಿಂದ ತಗೊಂಡ್ಬರ್ತೀರಾ ಸರ್? ನಾವು ಎಲ್ಲೋದ್ರೂ ಕೂಡ ರೈತರ ಹತ್ರ ತರಬೇಕು, ಹೊರಗಡೆ ಕಡೆ ಪರಶುರಾಮಪುರ ಹೋಗ್ತೀವಿ, ಆ ಕಡೆ ನಿಂಗದಳ್ಳಿ, ಆ ಕಡೆ ಆಂಧ್ರ ಸೈಡ್ ಬೇರೆ ತಾಲೂಕು ಜಿಲ್ಲೆಗೂ ಹೋಗ್ತೀರಾ? ಹೌದು ಸರ್. ನಾನ್ ಸದ್ಯಕ್ಕೆ ನಮ್ ಜಿಲ್ಲೆ ಬಿಟ್ರೆ ಇನ್ಯಾವ ಜಿಲ್ಲೆಗೂ ಹೋಗಿ ತಂದಿಲ್ಲ ಮಾಲು. ತಂದಿಲ್ಲ, ನಮ್ ಚಿತ್ರದುರ್ಗ ಡಿಸ್ಟಿಕ್ಕೆ ಬಿಟ್ರೆ ಬೇರೆ ಹೊರಗಡೆ ಎಲ್ಲಿ ತಂದಿಲ್ಲ ಸರ್. ಯಾವಾಗ್ಲೂ ರೈತರ ಜಮೀನಲ್ಲಿ ಕೊಂಡ್ಕೊಂಡಾಗ ಲಾಭ ಬರುತ್ತಾ? ಕೆಲವು ಸರಿ ಲಾಸ್ ಆಗ ಸಾಧ್ಯತೆ ಇರುತ್ತೆ ತೋಟದಲ್ಲಿ ಸರ್? ಒಂದೊಂದು ಟೈಮಲ್ಲಿ ಲಾಸ್ ಆಗ ಸಾಧ್ಯತೆನೂ ಇರುತ್ತೆ, ಒಂದೊಂದು ಸರಿ ಒಳ್ಳೆ ಲಾಭನೂ ಇರುತ್ತೆ ಸರ್. ಲಾಸ್ ಅಂದ್ರೆ ಏನಾದ್ರು ರೋಗ ಜಾಸ್ತಿ ಹಂಗಾಗ್ಬಿಟ್ಟು ರೋಗ ಬಂದಾಗ ಲಾಸ್ ಅದೇ ಆಗುತ್ತೆ ಸರ್. ಹಂಗಾಗಿ ರೈತರಿಗೂ ಲಾಸ್, ನಮಗೂ ಲಾಸ್. ಅವಾಗ ಬೇಡಿಕೆ ಇರಲ್ಲ ಜನಗಳು. ಈಗ ಒಳ್ಳೆ ಇದ್ರೆ 10 ರೂಪಾಯಿ ಜಾಸ್ತಿ ಕೊಡ್ತಾರೆ, ಚೆನ್ನಾಗಿಲ್ಲ ಅಂತಂದ್ರೆ ಇನ್ನು 5-10 ರೂಪಾಯಿ ಕಡಿಮೆ ಕೇಳ್ತಾರೆ. ಈಗ 15 ರೂಪಾಯಿ ಪಾಪಾಯಿ ಕಟಾವ್ ಮಾಡ್ಕೊಂಬತ್ತಿ ರೈತರ ಜಮೀನಲ್ಲಿ ಅಂದ್ರೆ ಈ ಬಾಳೆ ಕೊಡ್ತಾರೆ? ಬಾಳೆ ಹೋದ ತಿಂಗಳಿತ್ತು, ಹೋದ ತಿಂಗಳಾಗ ಆಚೆ ಡಿಸೆಂಬರ್ ತಿಂಗಳಿಗೆ 35-40 ರೂಪಾಯಿ ತಕ ನಾವು ರೈತರು ತಗೋಗಿ ಖರೀದಿ ಮಾಡ್ತಾ ಇದ್ವಿ. ಹಂಗಾಗಿ ಮತ್ತೆ ಅದೇ ರೇಟ್ ಆಯ್ತು ಸರ್. 35-40 ರೂಪಾಯಿ ಇದೆ. ಈ ಸಂಕ್ರಾಂತಿ ಬಂತಲ್ಲ, ಒಂದಿನ 2 ದಿನ ಇರುತ್ತೆ ಆ ರೇಟ್, ಮತ್ತೆ ಡೌನ್ ಅದೇ ಆಗುತ್ತೆ ಸರ್. ರೈತರಿಗೆ ಎಷ್ಟು ಕೊಡ್ತೀರಾ ಕೆಜಿಗೆ ನೀವು? ರೈತರಿಗೆ ಸರ್ ನಾವು 25-30 ರೂಪಾಯಿ ತನಕ ಕೊಡ್ತೀವಿ. ಕೊಡ್ತೀವಿ. ನೀವು ಇಲ್ಲಿ ಮಾರಾಟ ಎಷ್ಟು ಮಾಡ್ತೀರಾ? ನಾವು ಇಲ್ಲಿ 50 ರೂಪಾಯಿ ಕಿಲೋ ಮಾರ್ತೀವಿ ಸರ್. 50 ರೂಪಾಯಿ ಕಿಲೋ ಮಾರ್ತೀರಾ? ಕೆಲವರೆಲ್ಲ 60-70 ಮಾರ್ತಾರೆ, ನಾನ್ ಮಾರೋದು 50-60. ಹೌದು ಸರ್. ಅಂದ್ರೆ ನಿಮ್ಮ ವ್ಯಾಪಾರದಲ್ಲಿ ಕಾಂಪಿಟೇಷನ್ ಇರುತ್ತೆ? ಹೌದು, ವ್ಯಾಪಾರದಲ್ಲಿ ಭಾರಿ ಕಾಂಪಿಟೇಷನ್ ಇದೆ ಸರ್, ಭಾರಿ ಕಾಂಪಿಟೇಷನ್ ಇದೆ. ಈಗ ಮಂಡಿಗಳವ್ರು ಹೆಂಗೆ ಅಂತಂದ್ರೆ ನೇರವಾಗಿ ಅಲ್ಲಿಗೆ ಹೋಗ್ತಾರೆ ಸರ್. ಅಲ್ಲಿಗೆ ಹೋಗಿ ಅವ್ರ ಕಮಿಷನ್ ಅದು ಇದೆಲ್ಲ ತಗೊಂಡ್ಬಂದು ಇವ್ರು ಕುಂತ್ಕೊಂಡು ಇಷ್ಟು ಲಾಭ ತಾಂತಾರೆ. ಹಂಗಾಗ್ಬಿಟ್ಟು ನಾವು ಅದಕ್ಕಿಂತ 10 ರೂಪಾಯಿ ಕಡಿಮೆ ಮಾರ್ತೀನಿ. ಇವತ್ತು ಮಂಡಿಯಲ್ಲಿ 70 ರೂಪಾಯಿ ಕಿಲೋ ಬಾಳೆ. ಬಾಳೆ ನಾನ್ ಮಾರ್ತಾ ಇರೋದು 50 ರೂಪಾಯಿ. 50 ರೂಪಾಯಿ ಕೆಜಿ 60 ಹೇಳಿ 50 ರೂಪಾಯಿ ಕೊಡ್ತೀನಿ ಸರ್. 2 ಕೆಜಿ 100 ರೂಪಾಯಿ, ಕೆಜಿ 60, 2 ಕೆಜಿ ತಗೊಂಡ್ರೆ 100 ರೂಪಾಯಿ. ಕೆಲವರು 1/2 ಕೆಜಿ ತಗೊಂತಾರೆ, 1/2 ಕೆಜಿ 30 ರೂಪಾಯಿ, ಕೆಲವರು 1 ಕೆಜಿ ತಗೊಂಡ್ರೆ 50 ರೂಪಾಯಿ. 60 ಹೇಳಿದ್ರೆ 50 ಕೇಳ್ತಾರೆ, ತಾಳಿ ಸರ್ ಅಂತ ಹೇಳ್ತಾರೆ. ಅಂದ್ರೆ ಗ್ರಾಹಕರು ಅಂಗಡಿಯಲ್ಲಿ ತಗೊಂಡಾಗ ರೇಟ್ 20 ರೂಪಾಯಿ ಜಾಸ್ತಿ ಕೊಡ್ಬೇಕು. 20 ರೂಪಾಯಿ ಉದಾಹರಣೆಗೆ ಮಂಡಿಗಳಾಗ ಹೋಗಿ ಕೇಳಿದ್ರೆ, ಅದೇ ಅಲ್ಲಿ ರೈತರಿಂದ ತಗೊಂಡಿರೋ ಮಾಲು ಮಂಡಿಗೆ ಕೊಡ್ತಾರಲ್ಲ, ಮಂಡರ್ ಇವ್ರ ಮೇಲೆ ಜಾಸ್ತಿ ಆಗ್ತಾರೆ. ಹಂಗಾಗಿ ಅವ್ರು ಜಾಸ್ತಿ ಮಾರ್ಲೇಬೇಕು. ನಾನು ನೇರ ರೈತರ ತಗೊ ಹೋಗ್ತೀನಲ್ಲ, ಹಂಗಾಗಿ ನನಗೆ 10 ರೂಪಾಯಿ ಕಡಿಮೆ ಇರುತ್ತೆ ಸರ್. ಈಗ ನಿಮ್ಗೆ 50 ರೂಪಾಯಿ ಮಾರಿದ್ರೆ ಏನ್ ಲಾಸ್ ಆಗಲ್ಲ? 50 ರೂಪಾಯಿ ಮಾರಿದ್ರೆ ಏನ್ ಲಾಸ್ ಏನಾಗಲ್ಲ? ನಿಮ್ಗೆ 30 ರೂಪಾಯಿ ಬಿದ್ದಿರುತ್ತೆ? 30 ರೂಪಾಯಿ ಬಿದ್ದಿರಿ ಸರ್, ಕಿಲೋ 20-15 ಸಿಗುತ್ತೆ ಸರ್. ಸಿಗುತ್ತೆ. ಮತ್ತೆ ನಾವು ಲೇಬರ್ನೆಲ್ಲ ಇಟ್ಕೊಂಡಿರ್ತೀವಿ, ಅವ್ರಿಗೆ ಊಟ ತಿಂಡಿ ಮತ್ತೆ ಸಾಯಂಕಾಲ ಅವ್ರದ್ದು ಖರ್ಚು ವ್ಯರ್ಚು ಇರುತ್ತೆ, ಅವ್ರದೆಲ್ಲ ಕೊಟ್ಟು ಮತ್ತೆ ಆಟೋ ಚಾರ್ಜು ಬರ್ಬೇಕಾದ್ರೆ ಬಸ್ ಚಾರ್ಜ್ ಕೊಟ್ಟು ಕಳಿಸ್ತೀವಿ ಸರ್. ಅಂದ್ರೆ ನೀವು ಒಬ್ಬರೇ ವ್ಯಾಪಾರ ಮಾಡೋದು? ನಿಮ್ ಜೊತೆಗೆ ಒಬ್ಬರು? ನಮ್ಮ ಜೊತೆಗೆ ಒಂದು 3-4 ಲೇಬರ್ ಇಟ್ಕೊಂಡಿದ್ದೀವಿ ಸರ್, ಒಬ್ಬರ ಕೈಯಲ್ಲಿ ಮಾಡೋಕ್ಕಾಗಲ್ಲ ಈ ಕೆಲಸ. ಪ್ರತಿ ದಿವಸ ಎಷ್ಟು ಕೆಜಿ ಹಣ್ಣು ಖರ್ಚಾಗುತ್ತೆ ಸರ್? ಪ್ರತಿದಿನ ಅದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್, ಹೇಳಕ್ಕಾಗಲ್ಲ. ಹಂಗೆ ಒಂದಿನ ಹೋದ್ರೆ ಒಂದಿನಕ್ಕೆ ಒಂದು 100 ಕೆಜಿ ಮಾರ್ಬೋದು, 200 ಕೆಜಿ ಮಾರ್ಬೋದು, ಒಂದಿನ 50 ಕೆಜಿನೂ ಮಾರ್ಬೋದು, ಹೇಳಕ್ಕಾಗಲ್ಲ ಆತರ. ಅಂದ್ರೆ ಹಬ್ಬ ಹರಿದಿನ ಬಂದ್ರೆ 500-600 ಕೆಜಿನೂ ಒಂದಿನಕ್ಕೆ ಮಾರ್ಬೋದು. ಮಾರ್ತೀರಾ? ಅವ್ ಮನುಷ್ಯ ಅನ್ ಸೀಸನ್ ಸ್ವಲ್ಪ ಕಡಿಮೆ, ಅನ್ ಸೀಸನ್ ಆಗಿ 200-300 ಕೆಜಿ ಮಾರಕ್ ಸುಸ್ತಾಗುತ್ತೆ. ಹೌದು ಸರ್. ಈಗ ಡೈಲಿ 200-300 ಕೆಜಿ ಮಾರಿದ್ರೆ ನಿಮ್ಗೆ ಎಷ್ಟು ಉಳಿತಾಯ ಆಗುತ್ತೆ ನಿಮ್ ಕೂಲಿ ಎಲ್ಲ ಸರ್? ಒಂದು ಒಂದು 100 ಕೆಜಿ ಮಾರ್ತೀವಿ ಅಂತಂದ್ರೆ 100 ಕೆಜಿಗೆ 50 ರೂಪಾಯಿ ಅಂತ ಲೆಕ್ಕ ಹಾಕಿರಿ ಎಷ್ಟಾಗುತ್ತೆ, ಆತರ ಇದಾಗ ಸರ್. ಏನು ಕೂಲಿ ನಾಲಿಗೆ ಏನು ಸಮಸ್ಯೆ ಇಲ್ಲ ಸರ್, ಕನಿಷ್ಠ ಅಂದ್ರೆ ಒಂದು 300-400 ರೂಪಾಯಿ ಲಾಭ ಸಿಕ್ಕೇ ಸಿಗುತ್ತೆ. ಸಿಗುತ್ತೆ ಅಂದ್ರೆ ನಿಮ್ ಕೂಲಿಗೆ ಏನ್ ಮೋಸ ಇಲ್ಲ? ಕೂಲಿಗೆ ಏನ್ ಮೋಸ ಇಲ್ಲ ಸರ್. ಅದೇ ರೈತರ ಹತ್ರ ಹೋದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಮಾಡ್ಬೋದು. ನಾವು ಇಲ್ಲಿ ನೇರವಾಗಿ 1 ಗಂಟೆ ವ್ಯಾಪಾರ ಮಾಡ್ಕೊಂಡು 1 ಗಂಟೆ ರೆಸ್ಟ್ ತಗೊಂಡು ಮತ್ತೆ ಸಾಯಂಕಾಲ 1-8 ಗಂಟೆ ತನಕ ವ್ಯಾಪಾರ ಮಾಡಿದ್ರೆ ನಮ್ಗೇನ್ ಲಾಸ್ ಏನಾಗಲ್ಲ, ಆರಾಮಾಗಿ ಫ್ರೀ ಆಗಿದೀವಿ, ಜೀವನಕ್ಕೆ ಏನ್ ಭಯ ಇಲ್ಲ ಸರ್. ಅಂದ್ರೆ ಚಿತ್ರದುರ್ಗ ಟೌನ್ ಪೂರ್ತಿ ಓಡಾಡ್ತೀರಾ ಸರ್? ಚಿತ್ರದುರ್ಗ ಟೌನ್ ಅಂದ್ರೆ ಐಡಿ ಪಿ ಲೇಔಟ್ ಹೋಗಲ್ಲ, ಅಲ್ಲಿ ಬೆಟ್ಟ ಗುಡ್ಡ ಅದು ಅಪ್ಪು ಜಾಸ್ತಿ ಇದೆ, ನಾವು ಗಾಡಿ ತಳ್ಳಕ್ಕಾಗಲ್ಲ. ಅದು ಬೇರೆ ಟೆಂಪಲ್ ಬೇಕಾದ್ರೆ ಹೋಗ್ತೀವಿ. ಈ ಲೋಕಲ್ ಅಂದ್ರೆ ನಾವು ಜಾಸ್ತಿ ಇಲ್ಲಿ ಕೆಳಗೋಟೆ, ವಿದ್ಯಾನಗರ, ಮತ್ತೆ ಬಸವೇಶ್ವರ ಹಾಸ್ಪಿಟಲ್, ಈ ಬೇರೆ ಜಾಸ್ತಿ ಸರ್. ಗೌರ್ಮೆಂಟ್ ಹಾಸ್ಪಿಟಲ್ ಅಷ್ಟೇ, ನಾವು ಸರ್ಕಲ್ ಕೂಡ ಹೋಗಲ್ಲ, ಇದೇ ಲಾಸ್ಟ್. ಅಂದ್ರೆ ಗ್ರಾಹಕರು ಚೆನ್ನಾಗಿ ಪರಿಚಯ ಆಗಿದಾರೆ ಗ್ರಾಹಕರು ಸರ್. ಚಿತ್ರದುರ್ಗ ನಾವು ಬಂದು 8 ವರ್ಷ ಆಯ್ತು, ಎಲ್ಲಿ ಹೋದ್ರೂ ಹೋಗೋಣ ಏನಪ್ಪಾ ಅಂತ ಹೇಳ್ಬಿಟ್ಟು ನಿಲ್ಸಿ ಮಾತಾಡ್ಸಿ ಹೋಗ್ತಾರೆ, ನಿಲ್ಸಿ ಮಾತಾಡ್ಸಿ ಹೋಗ್ತಾರೆ. ಇದೊಂದು ಸತ್ಯ. ಯಾವ ಹೋಟ್ಲಲ್ಲಿ ಹೋದ್ರು ಕೂಡ ಅಷ್ಟೇನೆ. ಉದಾಹರಣೆಗೆ ನಾವು ಎಲ್ಲಾನು ಬೆಳಗ್ಗೆ ಟಿಫನ್ಗೆ ಹೋಗ್ತೀವಿ ಅಂತಂದ್ರೆ ನಮಗೆ ಗೊತ್ತಿರೋ ಇರ್ತಾರ, ಬಹಳ ಚೆನ್ನಾಗಿ ಸ್ಪಂದನೆ ಮಾಡ್ತಾರೆ ಸರ್. ಸ್ಪಂದನೆ ಮಾಡ್ತಾರೆ, ಬಹಳ ಚೆನ್ನಾಗಿ ಮಾತಾಡ್ತಾರೆ. ನಾವ್ ಎಲ್ಲೇ ಹೋಗ್ಲಿ ಸಿಂಗಲ್ ಆಗಿದ್ರು ಕೂಡ ನೋಡೋಣ ಆಯ್ತಾ ಊಟ ತಿಂಡಿ ಆಯ್ತಾ ಕಾಫಿ ಆಯ್ತಾ ಅಂತ ಕೇಳ್ತಾರೆ. ಈಗ ನಾವು ಕೆಲವರು ವ್ಯಾಪಾರಸ್ಥರು ನೋಡಿರ್ತೀವಿ ತುಂಬಾ ಸಿಟ್ನಾಗೆ ಮುಖ ಗಂಟಿಟ್ಕೊಂಡು ಸರ್, ಗಿರಾಕಿ ಹತ್ರ ಯಾವತ್ತು ವ್ಯಾಪಾರ ಮಾಡಬಾರ್ದದು, ಅದು ತಪ್ಪು. ನಮ್ಗೆ ಪ್ರೀತಿಯಿಂದ ಮಾತಾಡಬೇಕು. ನಮ್ಮೊಳಗೆ ಎಷ್ಟೇ ಕಷ್ಟ ದುಃಖಗಳಿದ್ರು ಕೂಡ ನಾವು ಗ್ರಾಹಕರಿಗೆ ಅದನ್ನ ಹಂಚ್ಕೋಬಾರ್ದು. ಆಮೇಲೆ ನಮ್ ಬೇರೆ ನಾವು ಪ್ರೀತಿ ವಿಶ್ವಾಸದಿಂದ, ಪ್ರೀತಿ ವಿಶ್ವಾಸನೇ ಬಹಳ ಮುಖ್ಯ. ಹಂಗ್ ಮಾಡೋ ವಿಷಯಕ್ಕೆ ನಮಗೆ ಒಂದು ಈಗ 8 ವರ್ಷದಿಂದ ನಾನು ಬಂದಲ್ಲ ಸರ್, ಹಂಗಾಗಿ ನಮ್ಗೆ ಬಹಳ ಗೌರವ ಕೊಡ್ತಾರೆ, ಒಳ್ಳೆ ಇದೇ ಇದೆ ಸರ್. ನಮ್ಗೆ 5 ರೂಪಾಯಿ ಲಾಸ್ ಆಗ್ಲಿ ಸರ್, ಲಾಸ್ ಆಗ್ಲಿ ನಾಳೆ ದಿನ ಅವರೇ ಕೊಡ್ತಾರೆ ನಮ್ಗೆ 5 ರೂಪಾಯಿನ. ನಾವ್ ಯಾವ್ದೇ ಕಾರಣಕ್ಕೂ ನಾವು ಗ್ರಾಹಕರ ಮೇಲೆ ಕೋಪ ಮಾಡ್ಕೊಂಡು ನಾವು ಇದ್ ಮಾಡಬಾರ್ದು. ಪ್ರೀತಿಯಿಂದ ಒಂದು 100 ಗ್ರಾಮ್ ಜಾಸ್ತಿ ಕೊಡು, ಏನ್ ತಪ್ಪೇನಾಗಲ್ಲ. ಕೆಲವರೆಲ್ಲ ಕಂಡೀಷನ್ ಈ ಮಂಡಿಗಳಿಗೆ 1 ಕೆಜಿ ಅಂತಂದ್ರೆ 100 ಗ್ರಾಮ್ ಪಕ್ಕ ಕೊಟ್ಟಿರ್ತಾರೆ, 200 ಗ್ರಾಮ್ ಜಾಸ್ತಿ ಕೊಡಲ್ಲ. ನಾನು 1 ಕೆಜಿ ತಗೊಂಡ್ರೆ 100 ಗ್ರಾಮ್ 200 ಗ್ರಾಮ್ ಜಾಸ್ತಿ ಕೊಡ್ತೀನಿ. ಆದ್ರಿಂದ ನಿಮ್ಗೆ ಗ್ರಾಹಕರು ಜಾಸ್ತಿ ಇದೆ ಸರ್. ಜಾಸ್ತಿ ಅಂದ್ರೆ ನಮ್ ಕೆಳಗಟ್ಟೆ ಅಷ್ಟೇ ಸರ್. ಈಗ ಸಾಕಷ್ಟು ಹಣ್ಣು ವ್ಯಾಪಾರ ಮಾಡ್ಬೇಕಾದ್ರೆ ಚೌಕಾಸಿ ಮಾಡ್ತಿರ್ತಾರೆ, ನೀನು 30 ರೂಪಾಯಿ ಹೇಳ್ತೀಯಪ್ಪ 50 ರೂಪಾಯಿ ಸರ್. ಗ್ರಾಹಕರು ಚೌಕಾಸಿ ಮಾಡೇ ಮಾಡ್ತಾರೆ, ಯಾರೊಬ್ರು ಎಲ್ಲರೂ ಹಂಗಿರಲ್ಲ. ಕೆಲವರು ನಾನು 60 ರೂಪಾಯಿ ಹೇಳಿದ್ರೆ ಸುಮ್ನೆ ಕೊಡ್ತಾ ಅಂತಾರೆ, ಕೆಲವರು 60 ರೂಪಾಯಿ ಹೇಳಿದ್ರೆ ಕೆಲವರು 40 ರೂಪಾಯಿ ಕೇಳ್ತಾರೆ, ಆಗ ಸ್ವಲ್ಪ ಬೇಜಾರಾಗುತ್ತೆ. ಹಂಗಾಗಿ ನಾವೇನು ಮಾತಾಡಕ್ಕಾಗಲ್ಲ, ಸುಮ್ನೆ ಇರ್ತೀವಿ, ನೋಡ್ರಮ್ಮ 50 ರೂಪಾಯಿ ಲಾಸ್ಟ್ ಕೊಡ್ತೀವಿ ಅಂತ ಹೇಳ್ತೀವಿ. ಅವ್ರು ಇಷ್ಟೇ ಇದ್ದಾರೆ ತಾ ಅಂತ ಹೇಳಿ ಸುಮ್ನೆ ಆಗ್ಬಿಡ್ತಾರೆ. ಮುಂದಿನ ಬೇರೆ ಬೇರೆ ಏನಾದರೂ ವ್ಯಾಪಾರನ ಅಭಿವೃದ್ಧಿ ಮಾಡ್ಬೇಕನ್ನೋ ಉದ್ದೇಶ ಏನಾದ್ರು ಸರ್? ಉದ್ದೇಶ ಇದೆ ಸರ್, ಬಂಡವಾಳ ಇಲ್ಲ. ಹಂಗಾಗ್ಬಿಟ್ಟು ಮುಂದೆ ಅಂತಂತವಾಗ ನಾನು ಲಾಸ್ಟ್ ಸ್ಟಾರ್ಟಿಂಗು ದುರ್ಗಕ್ಕೆ ಬಂದು ವ್ಯಾಪಾರ ಮಾಡುವಾಗ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಿದ್ದೆ, ಬರೀ ತಾಡಪಲ್ಲಿ ಹಾಸ್ಕೊಂಡು ಬಿಡಿಸ್ ಕೆಳಗೆ. ಅವತ್ತು ಒಳ್ಳೆ ಬಿಸ್ನೆಸ್ ಇತ್ತು ಸರ್, ಅವತ್ತು ಒಂದಿನಕ್ಕೆ 10,000 ವ್ಯವಹಾರ ಮಾಡ್ತಿದ್ದೆ. ಒಂದು ದಿನಕ್ಕೆ 10,000 ವ್ಯವಹಾರ ಮಾಡ್ತಿದ್ದೆ ನಾನು. ರೈತರ ಹತ್ರ ನೇರ ತಗೊಂಬದ್ದು ಟೆಂಪದಲ್ಲಿ ಇಳಿಸಿ ಸಾಯಂಕಾಲ 5 ಗಂಟೆ ತಾಡಪಲ್ಲಿ ಮಡಿಸ್ಕೊಂಡು ಊರಿಗೆ ಹೋಗ್ಬಿಡ್ತಿದ್ದೆ. ಈಗ ಆ ಬಿಸ್ನೆಸ್ ಇಲ್ಲ, ಕೊರೋನಾ ಬಂದು ಪ್ರಾಬ್ಲಮ್ ಆಗ್ಬಿಡ್ತು ಸರ್ ನಮ್ಗೆ. ಈಗ 1 ಟನ್ ನಾವು ಮಾಲ್ ತಗೊಂಬಂದ್ರೆ 1 ವಾರ ಬೇಕು ನಾ ಖಾಲಿ ಮಾಡೋದು. ಅವತ್ತು 1 ಟನ್ ಮಾಲ್ ತಗೊಂಬಂದ್ರೆ 2 ದಿನ ಖಾಲಿ ಮಾಡ್ತಿದ್ದೆ. ಯಾಕೆ ಇಷ್ಟು ಲೇಟ್ ಆಗ್ತೈತಿ ಈಗ ಸರ್? ಅದೇನೋ ದೇವ್ರಿಗೆ ಗೊತ್ತು, ಅದು ನಮಗೆ ಮಾತ್ರ ಗೊತ್ತಿಲ್ಲ. ಸ್ವಲ್ಪ ಎಲ್ಲಾ ನಮ್ದೇ ಅಂತಲ್ಲ, ಎಲ್ಲಾ ಬಿಸ್ನೆಸ್ ಅವ್ರಿಗೂ ಪ್ರಾಬ್ಲಮ್ ಇದು. ಈಗ ಪ್ರಾರಂಭದಲ್ಲಿ ಫುಟ್ಬಾತ್ ಅಲ್ಲಿ ವ್ಯಾಪಾರ ಮಾಡ್ತೀವಿ, ಪ್ರಾರಂಭದಲ್ಲಿ ಫುಟ್ಬಾತ್ ಅಲ್ಲಿ ವ್ಯಾಪಾರ ಮಾಡ್ತೀವಿ, ಏನ್ ಕಷ್ಟ ಸುಖಗಳೆಲ್ಲ ಅನುಭವಿಸ್, ಭಯಂಕರ ಕಷ್ಟ ಅನುಭವಿಸಿದ್ವಿ ಸರ್. ಹೊಸ್ತಾಗಿ ದುರ್ಗಕ್ಕೆ ಬಂದಾಗ ಸುಮ್ನೆ ಏನು ಗೊತ್ತಿಲ್ಲ, ಜನಗಳು ಭಯಂಕರ ನಮಗೆ ಶಿಕ್ಷೆ ಕೊಟ್ಟರು. ಆದ್ರೂ ಕೂಡ ನಾವು ಯಾವುದೇ ಕಾರಣಕ್ಕೂ ನಾವು ಇದ್ ಮಾಡಲಿಲ್ಲ, ದೇವ್ರ ಇದನ್ನು ಬಿಡು ಮೇಲೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದ್ವಿ. ಇವತ್ತು ಅದೇ ಜನ ಬಂದು ನಮಗೆ ಸಪೋರ್ಟ್ ಮಾಡಿದ್ರು, ಅದು ಬಹಳ ಗ್ರೇಟ್. ಹಂಗಾಗ್ಬಿಟ್ಟು ನಮಗೆಲ್ಲ ಒಳ್ಳೆ ಇದೆ ಸರ್. ಫುಟ್ಪಾತ್ ಅಲ್ಲಿ ನಾನು ರಾತ್ರಿ ಕೆಲವು ಟೈಮಲ್ಲಿ ರಾತ್ರಿ 9 ಗಂಟೆ 10 ಗಂಟೆ ತನಕ ಫುಟ್ಪಾತ್ ಅಲ್ಲಿ ಮಾಲ್ ಹಾಕೊಂಡು ಅಲ್ಲೇ ಮಲ್ಕೊಂಡಿರ್ತಿದ್ವಿ. ನೀರು ಬಂದ್ರು ಕೂಡ ನಾವು ಮಳೆಗಾಲದಾಗ ಭಯಂಕರ ಕಷ್ಟ ಹೇಳ್ಬಾರ್ದು. ಆ ದೇವ್ರ ಹೆಂಗ ನಮ್ಗೆ ಇವಾಗ ಚೆನ್ನಾಗಿಟ್ಟಿದ್ದಾನೆ. ಈಗ ಇಷ್ಟೊಂದು ಹಣ್ಣು ವ್ಯಾಪಾರ ಮಾಡ್ತಿರಲ್ಲ, ಯಾವಾಗಾದ್ರೂ ಲಾಸ್ ಆಗಿರೋದುಂಟ ಸರ್? ಬೇಜಾನ್ ಲಾಸ್ ಆಗಿದೆ, ಬೇಜಾನ್ ಅಂದ್ರೆ ವೆಚ್ಚನ್ ಲಾಸ್ ಆಗಿದೆ, ಅಷ್ಟೇ ಲಾಭನೂ ಬಂದಿದೆ ಸರ್. ಹೋದ ವರ್ಷ ಕಲ್ಲಂಗಡಿ ಹಾಕಿದೆ ಸರ್, ಇಲ್ಲಿ ಚಳ್ಳಕೆರೆ ತಾಲೂಕು ಕ್ಯಾತ್ಗೊಂಡನಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಲ್ ತಗೊಂಡಿದ್ದೆ ನಾವು. 2 ಟನ್ ತಗೊಂಬಂದ್ವಿ, 2 ಟನ್ನು ಮಳೆ ಕೊಚ್ಕೊಂಡು ಹೋಗಿತ್ತು. ಅವತ್ತೇ ಮಳೆ ಬಂದ್ಬಿಟ್ಟು 2 ಟನ್ನು ಖಾಲಿ, ಏನೂ ಇಲ್ಲ. ಏನ್ ಬಿಡು ದೇವರು, ಅವತ್ತು ಇದು ಶ್ರೀರಾಮಲು ಬಂದಿದ್ರು ಅವತ್ತು ನಮ್ಮ ಚಿತ್ರದುರ್ಗಕ್ಕೆ. ನಾವು ನೇರವಾಗಿ ಅವ್ರನ್ನ ಭೇಟಿ ಮಾಡೋದಾಗಿತ್ತು, ಬೇಡ ಪಾಪ ನಮ್ ಕಷ್ಟ ತಾಂಡಾಗ ಅವ್ರಿಗೆ ಹಾಕೋದ್ ಬೇಡ ಅಂತ ಹೇಳ್ಬಿಟ್ಟು ರೋಡಲ್ಲೆಲ್ಲ ಅವ್ರು ನೋಡ್ಕೊಂಡು ಹೋಗಿದಾರೆ, ಏನ್ ಇಷ್ಟೆಲ್ಲ ಇದಾಗ್ಬಿಟ್ಟಿತ್ತಲ್ಲ ಅಂತೇಳಿ. ನಾನು ಯಾರಿಗೂ ಏನು ಹೇಳಕ್ ಹೋಗ್ಲಿಲ್ಲ. ಸುಮಾರು 1 ಲಕ್ಷ ರೂಪಾಯಿ ಲಾಸ್ ಆಯ್ತು, ಬೇರೆ ಪರಮಾತ್ಮ ಇನ್ನೊಂದು ಇದ್ರಲ್ಲಿ ಕೊಟ್ಟ. ಹಂಗಾಗ್ಬಿಟ್ಟು ಏನೋ ಪ್ರಾಬ್ಲಮ್ ಆಗಿಲ್ಲ ಸರ್. ಈ ತರ ಆಗಿ ಲಾಸ್ ಆಗುತ್ತೆ, ಕೆಲವು ಸರಿ ಹಣ್ಣುಗಳೆಲ್ಲ ಕೊಳತು ಲಾಸ್ ಆಗುತ್ತೆ, ಕೊಳತು ಲಾಸ್ ಆಗುತ್ತೆ. ಮಳೆ ಜಾಸ್ತಿ ಬಂದಾಗ ನಾವು ಗೊತ್ತಿಲ್ಲ ಸರ್, ಅಲ್ಲಿ ಮರದ ಕೆಳಗೆ ಹಾಕಿ ವೈಶಾಲಿ ಹತ್ರ ಮರದ ಕೆಳಗೆ ಹಾಕಿದ್ದೆ, ಅಲ್ಲಿಂದ ಮೇಲ್ಗಡೆ ಬಂದ್ಬಿಡ್ತಲ್ಲ ನೀರು, ಆ ನೀರಿನ ರಭಸಕ್ಕೆ ಎಲ್ಲ ಪ್ರತಿಯೊಂದು ಕೊಚ್ಕೊಂಡು ಚರಂಡಗ್ ಹೋಗ್ಬಿಡ್ತು. ಚರಂಡಗ್ ಹೋಗಿ KSRC ಡಿಪೋ ಮತ್ತೆ ಲಾಸ್ಟ್ ಅಲ್ಲಿ ಕ್ರಿಶ್ಚಿಯನ್ಸ್ ಮಸೀದಿ ಐತೆ, ಅಲ್ಲೆಲ್ಲ ಹೋಗ್ಬಿಟ್ಟು ಬಿದ್ದಿದ್ದು. ಬೆಳಗ್ಗೆ ಹೋಗಿ ನೋಡ್ತೀನಿ, ಎಲ್ಲ ಇದಾಗೋಗ್ಬಿಡ್ತು, ಏನು ಮಾಡೋಕ್ಕಾಗಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ ಸರ್. ಈಗ ಬೇರೆ ಬೇರೆ ಈ ತರ ಲಾಸ್ ಆದಾಗ ಇನ್ಸೂರೆನ್ಸ್ ಅವೆಲ್ಲ ಇರ್ತಾವ, ನೀವು ವ್ಯಾಪಾರಸ್ಥರಿಗೆ ಯಾವ್ದೇ ಇನ್ಸೂರೆನ್ಸ್ ಆ ತರದ ಏನು ಇಲ್ಲ ಸರ್? ಈ ಸದ್ಯಕ್ಕೆ ನಾನು ಯಾವ್ದೇ ತರದ ಇನ್ಸೂರೆನ್ಸ್ ಮಾಡಿಸಿಲ್ಲ. ಈಗ ಕೆಲವರು ಇದೆಲ್ಲ ವ್ಯಾಪಾರ ಬೀದಿ ವ್ಯಾಪಾರ ಕಾರ್ಡನ್ನು ಮಾಡಿಸಿದಾರೆ ಅಂತ ಹೇಳ್ತಾರೆ, ನಾನು ಇದುವರೆಗೆ ಅದು ತಲೆಗೆ ಹಾಕೊಂಡಿಲ್ಲ. ಮಾಡಿಸ್ಕೊಂಡ್ರೆ ಒಳ್ಳೇದಾಗುತ್ತೆ, ಮಾಡಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಸರ್, ಮಾಡಿಸಬೇಕು. ಈಗ ಇಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿರಲ್ಲ, ಎಷ್ಟು ಉಳಿತಾಯ ಮಾಡಿದ್ರಿ ಸರ್? ಉಳಿತಾಯ ಆಗಿದೆ ಸರ್, ಒಂದು ಕನಿಷ್ಠ ಅಂದ್ರೆ ಒಂದು 9 ವರ್ಷ ನಾನು ಇದೇ ಬಿಸ್ನೆಸ್. ಇನ್ನು ಮೊನ್ನೆ ರೀಸೆಂಟ್ ಆಗಿ ಒಂದು ಚಳ್ಳಕೆರೆ ಗೇಟಲ್ಲಿ ಒಂದು ಮನೆ ತಗೊಂಡಿದ್ದೀನಿ, ಮೊನ್ನೆ ರಿಜಿಸ್ಟ್ರೇಷನ್ ಆಯ್ತು, ಏನು ಪ್ರಾಬ್ಲಮ್ ಇಲ್ಲ ಸರ್. ಈಗ ಒಂದು ತೋಟದಲ್ಲಿ ವ್ಯಾಪಾರ ಇಷ್ಟು ಲಕ್ಷ ರೂಪಾಯಿಗೆ ನೀವು ಹಣ್ಣು ತಗೊಂಡ್ರೆ ನಿಮ್ಗೆ ಎಷ್ಟು ಉಳಿತಾಯ ಆಗುತ್ತೆ ಸರ್? ಉದಾಹರಣೆಗೆ ನಾನು ಒಂದು 5 ಎಕರೆ ಜಮೀನು ಇರುತ್ತೆ, ಪಪ್ಪ ಇರುತ್ತೆ ಅವ್ರದ್ದು, 5 ಎಕರೆಗೂ ಪಪ್ಪ ಇರುತ್ತೆ, ನಾವು ಅಗ್ರಿಮೆಂಟ್ ಮಾಡ್ಕೊಂತೀವಿ ಒಂದು 5 ತಿಂಗಳು 4 ತಿಂಗಳು ತಕನ, ಹಂಗ್ ಮಾಡ್ಕೊಂಡಾಗ ಸ್ವಲ್ಪ ಉಳಿತಾಯ ಆಗುತ್ತೆ ಸರ್. ಉಳಿತಾಯ ಆಗುತ್ತೆ. ಹೌದು ಸರ್. ಒಟ್ಟಾರೆ ಇಷ್ಟು ವರ್ಷದ ಈ ಕೃಷಿ ಬದುಕು, ಎಣ್ಣೆ ವ್ಯಾಪಾರ ಎಲ್ಲ ಸಂತೋಷ ನೆಮ್ಮದಿ ತಂದ್ಕೊಟ್ಟು? ಸಂತೋಷ ಆಯ್ತು ಸರ್. ಸಂತೋಷ. ಹೌದು ಸರ್. ಎಷ್ಟು ಜನ ನಿಮ್ಮ ಮಕ್ಕಳು ಸರ್? ನನ್ನ ಮಕ್ಕಳಿಲ್ಲ ಸರ್, ನಮ್ಮ ತಮ್ಮನ ಮಕ್ಕಳಿದ್ದಾರೆ, ತಮ್ಮನ ಮಕ್ಕಳ ಮತ್ತೆ ನಮ್ಮ ಮನೆಯವರ ಅಕ್ಕನ ಮಕ್ಕಳ ಅಲ್ಲಿ ಇಟ್ಕೊಂಡಿದ್ದೀನಿ, ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಇಟ್ಕೊಂಡಿದ್ರೆ? ಹೌದು ಸರ್. ಮುಂದಿನ ಬೇರೆ ಬೇರೆ ಏನಾದರೂ ಹಣ್ಣಿನ ವ್ಯಾಪಾರ ಮಾಡ್ಬೇಕು? ಮುಂದೆ ಇನ್ನೂ ಭಾಳ ಥರ ಐತೆ ಸರ್ ಮಾಡ್ಬೇಕನ್ನ, ಸ್ವಲ್ಪ ದೊಡ್ಡದಾಗೆ ಮಾಡ್ಬೇಕಂತ ಐತಿನಿ, ಹಂಗಾಗಿ ಅಂತಂದ್ವಾಗ ಅಂತಂದ್ವಾಗ ಹೋಗೋಣ ಅಂತ ಸರ್. ಬಹಳ ಸಂತೋಷ ಓಬಳೇಶ್ ಅವರೇ, ಇದುವರೆಗೂ ನೀವು ಈ ಕೃಷಿ ಜೊತೆಗೆ ಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ರಿ, ಹಣ್ಣಿನ ವ್ಯಾಪಾರದಲ್ಲಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ, ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಕೃಷಿ ಹಾಗೂ ಹಣ್ಣಿನ ವ್ಯಾಪಾರದಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ದೇವರ ಮರಿಕುಂಟೆ ಗ್ರಾಮದ ಕೃಷಿಕ ಟಿ ಓಬಳೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಬಹು ರಮಾ ಬಿಟಿಯಾ ಕಿ ಶಾದಿ ಕೆ ಲಿಯೆ ಸೋನಾ ಬಹುತ್ ಸೋಚ ಸಮಝ ಕರ್ ಲೇನಾ, ಕಹೀ ಕೋಯಿ ಠಗ್ ನಾ ಲೇ. ಅಮ್ಮಾ ವೋ ಜಮಾನೇ ಗಯೇ, ಅಬ್ ಗ್ರಾಹಕ್ ಕೋ ಕೋಯಿ ಠಗ್ ನಹೀ ಸಕ್ತಾ. ಅಚ್ಛಾ, ಅಬ್ ಸ್ವರ್ಣ ಆಭೂಷಣೋ ಪರ್ ಹಾಲ್ಮಾರ್ಕ್ ಕಾ ನಿಶಾನ್ ಅನಿವಾರ್ಯ ಹೈ, ಇಸ್ಸೇ ಗ್ರಾಹಕೋ ಕೋ ಕೋಯಿ ಶಂಕಾ ನಹೀ ರಹತಿ, ಔರ್ ಸೋನಾ ತೋ ಶುದ್ಧ ಮಿಲ್ತಾ ಹೀ ಹೈ. ಜೀ ಹಾಂ, ಹಮೇಶಾ ಹಾಲ್ಮಾರ್ಕ್ ಕೆ 3 ನಿಶಾನ್, BIS ಕಾ ಲೋಗೋ, ಸೋನೆ ಕಿ ಶುದ್ಧತಾ ಕ್ಯಾರೆಟ್ ಮೇ, ಔರ್ 6-ಡಿಜಿಟ್ ಅಲ್ಫಾ ನ್ಯೂಮೆರಿಕ್ HUID ಕೋಡ್ ದೇಖ್ ಕರ್ ಹೀ ಖರೀದಾರಿ ಕರೆ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಏನಮ್ಮ ನಿಮ್ ಗಾಡಿಯಿಂದ ಇಷ್ಟೊಂದು ಹೋಗೆ ಬರ್ತಾ ಇದೆ? ವಾಯು ಮಾಲಿನ್ಯ ಆಗಿ ಕೆಮ್ಮು, ಆಸ್ತಮಾ, ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್, ಇದೊಂದ್ ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್, ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಇದೀಗ ಕೇಳಿ ಈ ಜನಪದ ಗೀತೆಯನ್ನು.